ಈ ಹೊಸ ಹೊಸ ವಿಧಾನಗಳು ಮತ್ತು ಈ ಕಸ ವಿಲೇವಾರಿಯಲ್ಲಿ ಆಗ್ತಾ ಇರುವಂತಹ ತೊಡಕುಗಳು ಮತ್ತು ಪರಿಹಾರಗಳನ್ನು ನಾವು ಯಾವ ರೀತಿ ಕಂಡುಕೊಳ್ಳುವುದು ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ರಂಜನ್ ಅವರೇ. ನಮಸ್ತೆ ಸರ್. ಈಗ ಈ ಕಸ ವಿಲೇವಾರಿ ಅನ್ನುವಂಥದ್ದು ಸ್ವಚ್ಛ ಮಂಗಳೂರು ಅನ್ನುವಂಥ ಒಂದು ಅಭಿಯಾನದಿಂದ ತುಂಬ ವರ್ಷಗಳಿಂದ ನಡ್ಕೊಂಡು ಬಂತು, ಆಮೇಲೆ ಅದು ಬೇರೆ ರೂಪವನ್ನು ಪಡೆಯಿತು. ಇಂಥ ಸಂದರ್ಭದಲ್ಲಿ ಈ ಮಂಗಳೂರಿನ ಸ್ವಚ್ಛತೆಯ ಬಗ್ಗೆ, ಹಾಗೆಯೇ ಮಂಗಳೂರಿಂದ ಮಾತ್ರ ಅಲ್ಲ ಸುತ್ತಮುತ್ತಲಿನ ಸ್ವಚ್ಛತೆಯು ಕೂಡ ನಮಗೆ ಬಹಳ ಒಂದು ಪ್ರಾಮುಖ್ಯವಾದಂಥ ವಿಷಯ. ಈ ಸಂದರ್ಭದಲ್ಲಿ ಮಂಗಳ ಸಂಪನ್ಮೂಲ ನಿರ್ವಹಣಾ ಸಂಸ್ಥೆಯೊಂದನ್ನು ನೀವು ಹುಟ್ಟು ಹಾಕಿದ್ದೀರಿ. ಈ ನಿರ್ವಹಣಾ ಸಂಸ್ಥೆಯ ಉದ್ದೇಶಗಳು ಮತ್ತು ಅದು ಏನು ಕಾರ್ಯಗಳನ್ನು ನಿರ್ವಹಿಸ್ತಾ ಉಂಟು ಸರ್? ತಮಗೆಲ್ಲರಿಗೂ ತಿಳಿದೇ ಇರುವಂತೆ ರಾಮಕೃಷ್ಣ ಮಿಷನ್ ಮಂಗಳೂರು ತನ್ನ ಸ್ವಚ್ಛ ಮಂಗಳೂರು ಅಭಿಯಾನವನ್ನು 2015 ಪ್ರಾರಂಭಿಸಿ 2019 ಬಹಳ ಯಶಸ್ವಿಯಾದಂಥ ಒಂದು ದೊಡ್ಡ ಅಭಿಯಾನ ಜನಾಂದೋಲನವೇ ನಡೆದು ಹೋಯಿತು. ಸರಿಸುಮಾರು ಒಂದು 10,000 ಜನ ಸ್ವಯಂ ಸೇವಕರು ಸೇರಿ 20,00,000 ಮಾನವ ಗಂಟೆಗಳ ಶ್ರಮದಾನ ನಡೆದು ಮನೆ ಮನೆಯ ಹಂತದಲ್ಲಿಯೇ ತ್ಯಾಜ್ಯ ನಿರ್ವಹಣೆಗೆ ಪಾಟ್ ಕಾಂಪೋಸ್ಟಿಂಗ್ ಕಾರ್ಯಕ್ರಮ ಇರಬಹುದು, ಪ್ರತಿ ಭಾನುವಾರದ ಶ್ರಮದಾನ, ಶಾಲೆಗಳಲ್ಲಿ ಸ್ವಚ್ಛ ಮನಸ್ಸು, ಕಾಲೇಜಿನಲ್ಲಿ ಸ್ವಚ್ಛ ಸೋಚ್ ಅನ್ನುವ ಕಾರ್ಯಕ್ರಮ, ಸುಮಾರು 200 ಗ್ರಾಮಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ 100 ಗ್ರಾಮ, ಉಡುಪಿ ಜಿಲ್ಲೆಯ 100 ಗ್ರಾಮ, ಒಟ್ಟು 200 ಗ್ರಾಮಗಳಲ್ಲಿ ಸ್ವಚ್ಛ ಗ್ರಾಮ ಕಾರ್ಯಕ್ರಮ, ಇವೆಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆದು 2019 ಈ ಕಾರ್ಯಕ್ರಮ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿತು. ಮುಂದೆ ಏನು ಮಾಡಬಹುದು ಅನ್ನುವಂತಹ ಒಂದು ಯೋಚನೆ ಎಲ್ಲರಿಗೂ ಬಂದಂಥ ಸಂದರ್ಭದಲ್ಲಿ ನಮ್ಮ ಸ್ವಯಂ ಸೇವಕರ ತಂಡ, ಯಾಕೆಂದರೆ ಆಶ್ರಮ ರಾಮಕೃಷ್ಣ ಮಿಷನ್ ನಿರಂತರವಾದ ಸ್ವಚ್ಛತೆಯ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಆಶ್ರಮದಿಂದ ಪ್ರೇರಣೆ ಪಡೆದು ಒಂದು ಸಂಸ್ಥೆಯನ್ನು ನಾವೇನಾದರೂ ಹುಟ್ಟು ಹಾಕಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಮಾಜೋದ್ಯಮ, ಅಂದರೆ ಒಂದು ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅನ್ನುವಂತಹ ಒಂದು ಪರಿಕಲ್ಪನೆಯಲ್ಲಿ ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆ, ಒಂದು ಸ್ಟಾರ್ಟಪ್, ಒಂದು ನವೋದ್ಯಮ ಒಂದು ಪ್ರಾರಂಭ ಆಯಿತು. ಅದರಲ್ಲಿ ಸುಮಾರು ಒಂದು 5 ಜನ ಹಿರಿಯ ಮತ್ತು ತರುಣ ಸ್ವಯಂ ಸೇವಕರು ಸೇರಿಕೊಂಡು ಆ ಸಂಸ್ಥೆಯನ್ನು ಹುಟ್ಟುಹಾಕಿ ಅದು ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈ ಸಂಸ್ಥೆಯ ಧ್ಯೇಯೋದ್ದೇಶ ಏನು ಅಂತ ಹೇಳಿದ್ರೆ, ಈ ತ್ಯಾಜ್ಯದ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ವೈಜ್ಞಾನಿಕ ರೀತಿಯಲ್ಲಿ ಕೊಡಬೇಕು ಅನ್ನುವಂಥದ್ದು ಆ ಸಂಸ್ಥೆಯ ಒಂದು ಧ್ಯೇಯ ವಾಕ್ಯ. ಹೀಗಾಗಿ ಇದು ಒಂದು ಕೈಗೆಟುಕುವ ದರದಲ್ಲಿಯೂ ಸಹ ಈ ಸೇವೆ ಜನಸಾಮಾನ್ಯರಿಗೆ ಮತ್ತು ಸಂಸ್ಥೆಗಳಿಗೆ ಸಿಗಬೇಕು, ಮತ್ತು ಸರ್ಕಾರದ ಒಂದಿಗೆ ಏನು ತ್ಯಾಜ್ಯದ ಸಮಸ್ಯೆ ಇದೆ ಅದನ್ನು ಸರ್ಕಾರದೊಂದಿಗೆ ಕೈಜೋಡಿಸಿ ಆ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಂಸ್ಥೆ ಹುಟ್ಟುಕೊಳ್ತು. ಅದರಲ್ಲಿ ವಿಭಿನ್ನವಾದಂತಹ ಒಂದಷ್ಟು ಯೋಜನೆಗಳನ್ನು, ಸ್ವಚ್ಛತೆಗೆ ಕುರಿತಾಗಿ ಒಂದು ಶೂನ್ಯ ತ್ಯಾಜ್ಯ ಯೋಜನೆಗಳನ್ನು ಆ ಸಂಸ್ಥೆಯ ಮುಖಾಂತರ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಮುಖ್ಯವಾಗಿ ತಾವು ನೋಡಬಹುದು ಅಂಥದ್ದು ಮನೆ ಮನೆಗಳಲ್ಲಿ ಕಸದ ಸಮಸ್ಯೆ ಇವತ್ತಿದೆ, ಹಾಗಾಗಿ ಅದಕ್ಕೆ ಜೀರೋ ವೇಸ್ಟ್ ಅಪಾರ್ಟ್ಮೆಂಟ್ ಅಂತ, ಮಂಗಳೂರಿನಂಥ ಮಹಾನಗರದಲ್ಲಿ ಅಪಾರ್ಟ್ಮೆಂಟ್ಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿವೆ, ಅದರಲ್ಲಿ ಒಂದು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಫ್ಲ್ಯಾಟ್ಸ್ಗಳ ಸಂಖ್ಯೆ ಇದೆ. ಆ ಫ್ಲ್ಯಾಟ್ಗಳಲ್ಲಿ ಅಪಾರ್ಟ್ಮೆಂಟ್ ಹಂತದಲ್ಲಿಯೇ ತ್ಯಾಜ್ಯ ನಿರ್ವಹಣೆ ಆಗಬೇಕು ಅನ್ನುವಂಥದ್ದಲ್ಲಿ ಜೀರೋ ವೇಸ್ಟ್ ಅಪಾರ್ಟ್ಮೆಂಟ್ ಅನ್ನುವಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು 800 ಫ್ಲ್ಯಾಟ್ಗಳು ಇವತ್ತು ಆ ಸೇವೆಯನ್ನು ಪಡ್ಕೊಂಡಿದೆ. ಅಂತೆಯೇ ಗ್ರಾಮಗಳಲ್ಲಿ ತ್ಯಾಜ್ಯದ ಸಮಸ್ಯೆ ವಿಪರೀತವಾದಾಗ ನಾವು ಅಲ್ಲಿನ ದಿನನಿತ್ಯದ ಕಸ ಸಂಗ್ರಹ ಮಾಡುವಂಥದ್ದು ಮತ್ತು ಹಸಿ ಕಸವನ್ನು ಗೊಬ್ಬರ ಮಾಡಿ ಒಣಕಸವನ್ನು ನಾವು ರೀಸೈಕಲ್ ಮಾಡುವಂತಹ ವಿಧಾನದಲ್ಲಿ ಇವತ್ತು ನಾವು ಬಾಳ ಗ್ರಾಮ ಪಂಚಾಯಿತಿಯಲ್ಲಿ ಜೀರೋ ವೇಸ್ಟ್ ವಿಲೇಜ್, ತ್ಯಾಜ್ಯ ಮುಕ್ತ ಗ್ರಾಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಕ್ಯಾಂಪಸ್ಗಳಲ್ಲಿ ಶಿಕ್ಷಣ ಸಂಸ್ಥೆ ಕೇವಲ ಶಿಕ್ಷಣ ಮಾತ್ರ ಕೊಡುವುದಲ್ಲದೆ ಅದು ಒಂದು ರೀತಿಯ ಒಂದು ಆದರ್ಶಮಯವಾದಂತಹ ಸಮಾಜದ ಒಂದು ಚಿತ್ರಣ ಅಲ್ಲಿ ನಮಗೆ ಕಾಣುತ್ತೆ. ಹಾಗಾಗಿ ಕ್ಯಾಂಪಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಜೀರೋ ವೇಸ್ಟ್ ಕ್ಯಾಂಪಸ್ ಅಂತ ಹೇಳಿ ನಿಟ್ಟೆಯ KS ಹೆಗಡೆ ಮೆಡಿಕಲ್ ಕಾಲೇಜ್ನಲ್ಲಿ ಸುಮಾರು ಪ್ರತಿನಿತ್ಯ 3 ಟನ್ ತ್ಯಾಜ್ಯ ಅಲ್ಲಿ ವೈಜ್ಞಾನಿಕವಾಗಿ ನಿರ್ವಹಣೆ ಆಗ್ತಾ ಇದೆ. ಅಲ್ಲದೆಯೇ ನಾಲ್ಕನೇದು ನಮ್ಮ ದೇವಸ್ಥಾನಗಳು, ಜೀವನದ ಒಂದು ಅವಿಭಾಜ್ಯ ಅಂಗ ದೇವಸ್ಥಾನಗಳು, ಅಲ್ಲಿಯೂ ಸಹ ತ್ಯಾಜ್ಯ ಸಮಸ್ಯೆ ಉಂಟು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಜೀರೋ ವೇಸ್ಟ್ ಪ್ರಿಮೈಸಸ್ ಅಥವಾ ಜೀರೋ ವೇಸ್ಟ್ ಟೆಂಪಲ್ ಅಂತ ಹೇಳಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ತ್ಯಾಜ್ಯ ಮುಕ್ತ ದೇವಾಲಯದ ಪರಿಕಲ್ಪನೆ ನಡೀತಾ ಇದೆ. ಇವೆಲ್ಲದಕ್ಕೂ ಒಂದು ಮುಕುಟಮಣಿ ಎನ್ನುವಂತೆ ಒಂದು ಕರ್ನಾಟಕ ಸರ್ಕಾರದ ದೇಶದ ಮೊಟ್ಟ ಮೊದಲ ಗ್ರಾಮೀಣ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ, ಅಂದರೆ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರವನ್ನು ಸಹ ಇದೇ ಸ್ಟಾರ್ಟಪ್ ಅತ್ಯಂತ ಯಶಸ್ವಿಯಾಗಿ ಕಳೆದ 2 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಸೊ ಈ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅನ್ನುವಂಥದ್ದು ಒಂದು ಗ್ರಾಮೀಣ ಹಂತದಲ್ಲಿ ಈ ತ್ಯಾಜ್ಯದ ಸಮಸ್ಯೆ ಏನಿದೆ ಅದನ್ನು ಒಂದು ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರವನ್ನು ಕೊಟ್ಟು, ಗ್ರಾಮಗಳಲ್ಲಿ ದೊಡ್ಡ ಸಮಸ್ಯೆ ಇರುವಂಥದ್ದು ಒಣಕಸ, ಹಸಿ ಕಸ ಅಲ್ಲ. ಹಸಿ ಕಸದಲ್ಲಿ ಬರ್ತಕ್ಕಂಥದ್ದು ನಮ್ಮ ಆಹಾರ ಪದಾರ್ಥದ ತ್ಯಾಜ್ಯ, ಅಡುಗೆ ಮುಂಚೆ ಅಡುಗೆ ನಂತರದ ತ್ಯಾಜ್ಯ, ಅದರಲ್ಲಿ ನಮ್ಮದು ಸಸ್ಯಾಹಾರ ಮಾಂಸಾಹಾರ ಎಲ್ಲವೂ ಸೇರಿಕೊಂಡಿದೆ. ಅದು ಸಮಸ್ಯೆ ಆಗಲ್ಲ ಗ್ರಾಮದಲ್ಲಿ, ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಾಣಿಗಳು ಅವ್ರ ಹತ್ರ ಇರುತ್ತೆ, ಹಸು ನಾಯಿ ಇಂಥದ್ದು, ಅಥವಾ ಅವರಿಗೆ ಒಂದು ಜಾಗ ಇರುವುದರಿಂದ ಮನೆ ಹಂತದಲ್ಲೇ ಗೊಬ್ಬರ ಮಾಡಿಕೊಳ್ತಾರೆ. ಆದರೆ ಒಣ ಕಸ ಇರುವಂಥದ್ದು, ಉದಾಹರಣೆಗೆ ಪ್ಯಾಕಿಂಗ್ ಮೆಟೀರಿಯಲ್ಲು, ಕಾರ್ಡ್ಬೋರ್ಡು, ಪೇಪರು, ಚಪ್ಪಲಿ, ಹಳೆಯ ಬಟ್ಟೆ, ಥರ್ಮೋಕೋಲು, ಇಂಥ ದೊಡ್ಡ ಸಮಸ್ಯೆ ಆಗುವಂಥದ್ದು ಗ್ರಾಮದಲ್ಲಿ ಅದರ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಒಂದೊಂದು ಮನೆ ಸಹ ದೂರ ದೂರದಲ್ಲಿರುತ್ತೆ, ಅಥವಾ ಸಂಗ್ರಹ ದಿನನಿತ್ಯ ಆಗೋದಿಲ್ಲ. ಈ ಎಲ್ಲ ಹಂತದಲ್ಲಿ ಈ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ MRF ಅನ್ನುವಂಥದ್ದು ಒಂದು ಒಂದು ವರದಾನ ಆಗಿದೆ ಇವತ್ತು. ಅದು ಸರಿ. ಈಗ ಮಧ್ಯೆ ನೀವು ಮಾತಾಡಿದ್ರೆ ಝೀರೋ ವೇಸ್ಟ್ ಅಂತ ಹೇಳಿ, ಈ ಝೀರೋ ವೇಸ್ಟ್ ಅಂದ್ರೆ ಏನಿದ್ರೆ ಕಾನ್ಸೆಪ್ಟ್ ಅಂದ್ರೆ? ಬಹಳ ಒಂದು ಸ್ವಾರಸ್ಯಕರವಾದಂತ, ಮತ್ತು ತಾವು ಅದನ್ನ ಹಿಡಿದ್ರಿ, ಆ ಪ್ರಶ್ನೆ ಚೆನ್ನಾಗಿದೆ. ಝೀರೋ ವೇಸ್ಟ್ ಅಂತ ಹೇಳಿದ್ರೆ ಯಾವುದು ಸಹ ತ್ಯಾಜ್ಯ ತ್ಯಾಜ್ಯವಲ್ಲ, ಅದು ಸಂಪನ್ಮೂಲ ಅಂತ. ನೋ ವೇಸ್ಟ್ ಈಸ್ ವೇಸ್ಟ್ ಬಟ್ ಇಟ್ ಈಸ್ ರಿಸೋರ್ಸ್. ನಾವು ಅದನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ತೀವಿ, ಕಸ ಅನ್ನುವಂಥದ್ದು ಒಂದು ಲಕ್ಷ್ಮಿ ಅನ್ನುವ ಹಾಗೆ ನಾವು ಅದನ್ನು ಪರಿಗಣಿಸಬಹುದು. ನಮ್ಮ ಕಣ್ಮುಂದೆ ಇರತಕ್ಕಂಥ ಏನು ತ್ಯಾಜ್ಯದ ರಾಶಿ ಇದೆ, ಅದನ್ನು ನಾವು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಿದ್ದೇ ಆದಲ್ಲಿ ಅಥವಾ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಅದು ನಮಗೆ ಸಂಪನ್ಮೂಲ ಆಗುತ್ತೆ. ಯಾವ ತ್ಯಾಜ್ಯವೂ ತ್ಯಾಜ್ಯವಲ್ಲ, ಅದು ಸಂಪನ್ಮೂಲ ಅನ್ನುವಂಥದ್ದು ಝೀರೋ ವೇಸ್ಟ್ನ ಪರಿಕಲ್ಪನೆ. ಉದಾಹರಣೆಗೆ, ನಾವೆಲ್ಲ ಹಸಿ ಕಸ, ಒಣ ಕಸ ಎಲ್ಲವನ್ನೂ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಕೊಟ್ಟರೆ ಅದು ತ್ಯಾಜ್ಯ ಆಗಿಯೇ ಇರುತ್ತೆ. ಆದರೆ ಆ ತ್ಯಾಜ್ಯವನ್ನು ನಾವು ಸಂಪನ್ಮೂಲ ಹೇಗಾಗುತ್ತೆ ಅಂತ ಹೇಳಿದ್ರೆ, ಹಸಿ ಕಸವನ್ನು ನಾವು ವಿಭಾಗ ಮಾಡಿ ಗೊಬ್ಬರ ಮಾಡುವಂಥದ್ದು, ಪೈಪ್ ಕಾಂಪೋಸ್ಟು, ಪಾಟ್ ಕಾಂಪೋಸ್ಟು, ಅಥವಾ ಬಯೋಗ್ಯಾಸು, ಎರೆಹುಳ ಗೊಬ್ಬರ, ಹೀಗೆ ಹಲವು ಬಗೆಯ ವಿಧಾನಗಳಿದೆ. ಅವ್ರವ್ರಿಗೆ ಶಕ್ತಿಯಾನುಸಾರ ಅದನ್ನು ಮಾಡಿಕೊಂಡು ಗೊಬ್ಬರ ಮಾಡುವಂಥದ್ದು. ಈ ಒಣ ಕಸದಲ್ಲಿ ನಮಗೆ ಮಲ್ಟಿಲೇಯರ್ ಪ್ಲಾಸ್ಟಿಕ್ ಅಂತ ಬರುತ್ತೆ. ಉದಾಹರಣೆಗೆ ನಮಗೆ ಬಿಸ್ಕೆಟ್ ಪ್ಯಾಕೆಟ್ಸ್ಗಳು, ಚಿಪ್ಸ್ ಪ್ಯಾಕೆಟ್ಸ್ಗಳು, ಇವೇ ಸುಮಾರು ಒಂದು 40% ಇರುತ್ತೆ. ಇದಲ್ಲದೆ ಪೇಪರು, ಕಾರ್ಡ್ಬೋರ್ಡು, ಬಟ್ಟೆ, ಚಪ್ಪಲಿ, ಗಾಜಿನ ಐಟಮು, ಎಲೆಕ್ಟ್ರಾನಿಕ್ ಐಟಮ್ಸ್, ಇವನ್ನ ಮತ್ತೆ ಪ್ರತ್ಯೇಕ ಒಂದು 30 ಬಗೆಯಲ್ಲಿ ನಾವು ಪ್ರತ್ಯೇಕ ಮಾಡಿದ್ದೇ ಆದಲ್ಲಿ ಅದು ಸಂಪನ್ಮೂಲ ಆಗುತ್ತೆ. ಹಾಗಾಗಿ ಯಾವ ತ್ಯಾಜ್ಯವೂ ಸಹ ನಮ್ಮ ಲ್ಯಾಂಡ್ ಫಿಲ್ ಅಥವಾ ತಗೊಂಡು ಹೋಗಿ ಅದನ್ನು ಡಂಪ್ ಮಾಡದೇನೆ ಅದು ಅತ್ಯಂತ ವೈಜ್ಞಾನಿಕವಾಗಿ ನಿರ್ವಹಣೆ ಆಗಿ ಅದು ಸಂಪನ್ಮೂಲವಾಗಿ ಪರಿಣಮಿಸಿದಾಗ ಅದು ಝೀರೋ ವೇಸ್ಟ್ ಆಗಿ ಪರಿಣಮಿಸುತ್ತೆ. ಹಾಗಾಗಿ ಯಾವ ವೇಸ್ಟು ಸಹ ವೇಸ್ಟ್ ಅಲ್ಲ, ಇಟ್ಸ್ ಅ ರಿಸೋರ್ಸ್ ಅನ್ನುವಂಥದ್ದು ಇದರ ಒಂದು ಒಂದು ಸಂದೇಶ. ಈಗ ನೀವು ಪೇಟೆಯಲ್ಲಿ ಅಂತ ಹೇಳಿದ್ರೆ ಅಪಾರ್ಟ್ಮೆಂಟು ಮತ್ತು ಫ್ಲ್ಯಾಟ್ಗಳಲ್ಲಿ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಮಾಡಿದ್ರಿ. ಹೌದು. ಇಲ್ಲಿ ಮಾಡಿದಂಥ ಬಗೆ ಹೇಗೆ ಇದು? ಸಾಮಾನ್ಯವಾಗಿ ಮೊದಲಿಗೆ ಈ ಅಪಾರ್ಟ್ಮೆಂಟ್ ಅಂತ ಅಂದಾಗ ಅದೊಂದು ವಸತಿ ಸಮುಚ್ಚಯ, ಅಂದರೆ ಒಂದು ಒಂದು 20, 30, 50 ಮನೆಗಳು ಒಟ್ಟಾಗಿ ಅಪಾರ್ಟ್ಮೆಂಟ್ ಅಂತ ಆಗಿರುತ್ತೆ. ಅವ್ರದ್ದೊಂದು ಅಸೋಸಿಯೇಷನ್ ಅಂತ ಇರುತ್ತೆ. ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗೆ ಒಬ್ಬರು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್ಸ್ ಆಗಿ, ಸೆಕ್ರೆಟರಿ ಆಗಿ, ಒಂದು ಮ್ಯಾನೇಜರ್ ಆಗಿಲ್ಲ ಇರ್ತಾರೆ. ಇವ್ರಿಗೆ ಹೋಗಿ ಮೊದಲಿಗೆ ನಾವು ಅವ್ರಿಗೊಂದು ಮಾಹಿತಿಯನ್ನು ಕೊಡ್ತೇವೆ. ಸರ್, ಹೀಗಿದೆ, ನಿಮ್ಮ ಮನೆಯ ತ್ಯಾಜ್ಯವನ್ನು ನೀವೇ ನಿರ್ವಹಣೆ ಮಾಡಿ, ಯಾಕೆಂದರೆ ಅದು ಒಂದು ಪ್ರಕೃತಿಗೆ ನಾವು ಕೊಡ್ತಕ್ಕಂಥ ಒಂದು ಕಾಣಿಕೆ ಅಂತ ಹೇಳಿ. ಮತ್ತು ಸರ್ಕಾರದಿಂದಲೂ ಸಹ ಕೆಲವು ಕಡೆ ಕಂಪಲ್ಸರಿ ಇದೆ, ನಿಮ್ಮ ಮನೆಯಲ್ಲಿಯೇ ನೀವು ನಿರ್ವಹಣೆ ಮಾಡಬೇಕು ಹಸಿ ಕಸ ಅನ್ನುವಂಥದ್ದು. ಮಂಗಳೂರು ಮಹಾನಗರ ಪಾಲಿಕೆಯು ಸಹ ಒತ್ತಾಸೆ ಮಾಡ್ತಾ ಇದೆ ಜನಸಾಮಾನ್ಯರಿಗೆ. ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿಯೇ ಕಸ ನಿರ್ವಹಣೆ ಆಗೋದಕ್ಕೋಸ್ಕರ ಅವ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನಾವೇನು ಮಾಡ್ತೀವಿ, ನಮ್ಮಂಥ ಸರ್ವಿಸನ್ನು ನಾವು ಕೊಡ್ತೇವೆ. ನಮ್ಮಲ್ಲಿಯೇ ನಾವು ಅಪಾರ್ಟ್ಮೆಂಟ್ಸ್ಗಳಲ್ಲಿ ನಾವು ಕಾಮನ್ ಏರಿಯಾ, ಉದಾಹರಣೆಗೆ ಪಾರ್ಕಿಂಗ್ ಸ್ಪೇಸ್ ಅಥವಾ ರೂಫ್ ಟಾಪ್, ಅವರ ಟ್ಯಾರೆಸ್ನಲ್ಲಿ ನಾವು 3 ಮಣ್ಣಿನ ಮಡಿಕೆಯ ಈ ಸಾಧನವನ್ನು ಇಟ್ಟು ನಾವು ಅವರಿಗೆ ಒಂದು ಬಿನ್ಸನ್ನು, ಹಸಿರು ಬಿನ್, ಗ್ರೀನ್ ಬಿನ್ನನ್ನು, ಡಸ್ಟ್ಬಿನ್ನನ್ನು ನಾವು ಕೊಡ್ತೇವೆ. ಪ್ರತಿನಿತ್ಯ ಅವರು ಆ ಕಸವನ್ನು ತುಂಬಿಸಿ ತೊಗೊಂಡು ಬಂದು ಆ ಗ್ರೀನ್ ಬಿನ್ನನ್ನು ತಂದು ಆ ಕಾಮನ್ ಏರಿಯಾ ಏನಿರುತ್ತೆ ಅಥವಾ ಪಾರ್ಕಿಂಗ್ ಅಥವಾ ರೂಫ್ ಟಾಪ್ ಟ್ಯಾರೆಸಲ್ಲಿ ಅಲ್ಲಿ ತಂದಿಡ್ತಾರೆ. ನಮ್ಮ ಟ್ರೈನ್ಡ್ ಆಗಿರುವಂಥ ಸ್ಟಾಫ್ಸ್ ಯಾರಿದ್ದಾರೆ ಅವರು ಬಂದು ಅಲ್ಲಿ ಆ ಕಸವನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿ ಡಸ್ಟ್ಬಿನ್ನನ್ನು, ಉಳಿದ ಡಸ್ಟ್ಬಿನ್ನ ವಾಶ್ ಮಾಡಿ ಇಟ್ಟು ಹೋಗ್ತಾರೆ. ಉಳಿದಂತೆ ಅದನ್ನು ಮತ್ತೆ ತೆಗೆದುಕೊಂಡು ಹೋಗುವಂಥದ್ದು, ಯಾಕಂದರೆ ಪ್ರತಿ ಬಿನ್ನಲ್ಲೂ ಸಹ ನಂಬರ್ ಇರುತ್ತೆ, ಫ್ಲ್ಯಾಟ್ ನಂಬರ್ ಇರುತ್ತೆ. ಹಾಗಾಗಿ ಅವ್ರವ್ರದ್ದು ಬಿನ್ ಅವ್ರವರಿಗೆ ಸಿಗುವಂಥದ್ದು. ಇದು ಅಲ್ಲಿಯೇ ಕಸದ ನಿರ್ವಹಣೆ ಆಗುತ್ತೆ. ಇದಕ್ಕೆ ಏನು ಲಾಭ ಜನಕ್ಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಬ್ಬರು ಒಂದು ಮನೆಗೆ ತಿಂಗಳಿಗೆ 100 ರೂಪಾಯಿ ಹಾಗೆ, ಒಂದು ವರ್ಷಕ್ಕೆ 1,200 ರೂಪಾಯಿ ಅಥವಾ 500 ರೂಪಾಯಿ, 1,500 ರೂಪಾಯಿ ಇರಬಹುದು ಕರ ಟ್ಯಾಕ್ಸ್ ಅಂದರೆ ಗಾರ್ಬೇಜ್ ಸೆಸ್ಸನ್ನು ನಾವು ಕೊಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಯಾರು ಈ ಸೇವೆಯನ್ನು ನೀವು ನಿಮ್ಮ ಮನೆಯ ತ್ಯಾಜ್ಯವನ್ನು ನೀವೇ ನಿರ್ವಹಣೆ ಮಾಡ್ತಿದ್ರು ಅವರಿಗೆ ರಿಬೇಟ್ ಸಹ ಮಹಾನಗರ ಪಾಲಿಕೆ, ಮಂಗಳೂರು ಮಹಾನಗರ ಪಾಲಿಕೆ ಕೊಡ್ತಾ ಇದೆ. ಇದ್ರ ಮುಖಾಂತರ ಅವರಿಗೆ ಸುಮಾರು 1/2 ರಿಬೇಟ್, 600 ರೂಪಾಯಿ ಅವರು ಕೊಡಲಿಕ್ಕಿಲ್ಲ. ಅಂದರೆ ಅವ್ರಿಗೆ ಅಷ್ಟು ಸೇವ್ ಆಯಿತು. ಅದ್ರ ಜೊತೆಗೇ ಅದೇ ಖರ್ಚಿನಲ್ಲೇ ನಿರ್ವಹಣೆ ಸಹ ವಾರ್ಷಿಕವಾಗಿ ಒಂದು ವೈಜ್ಞಾನಿಕವಾಗಿ ನಿರ್ವಹಣೆ ಆಗುವಂತಹ ಒಂದು ಸಂಸ್ಥೆಗೆ ಕೊಟ್ಟಂತಹ ಒಂದು ಸಾರ್ಥಕ್ಯತೆ ಅವ್ರಿಗೆ ಇರುತ್ತೆ. ಸೊ ಈ ಥರ ನಮ್ಮ ತ್ಯಾಜ್ಯವನ್ನು ನಾವೇ ಜವಾಬ್ದಾರಿ ತೆಗೆದುಕೊಳ್ಬೇಕು. ಹೇಗೆ ನನ್ನ ಬಟ್ಟೆನ ಸರ್ಕಾರ ಒಗೆದುಕೊಡಿ ಅಂತ ಹೇಳಲಿಕ್ಕೆ ಆಗೋದಿಲ್ವೋ, ಹಾಗೆ ನಮ್ಮ ತ್ಯಾಜ್ಯವನ್ನು ನಾವೇ ನಿರ್ವಹಣೆ ಮಾಡಬೇಕು. ಹಾಗಾಗಿ ಅದ್ರ ಮುಖಾಂತರ ನಾನೊಂದು ಭೂಮಿಗೆ ನನ್ನದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ಪ್ರತಿಯೊಂದೂ ಸಹ ಸರ್ಕಾರವೇ ಮಾಡಬೇಕು ಅಂತ ಅಂದಾಗ ಸರ್ಕಾರಕ್ಕೆ ತನ್ನದೇ ಆದಂತಹ ಲಿಮಿಟೇಷನ್ಸ್ ಇದೆ. ಅದರಲ್ಲಿ ನಾನೇನು ಮಾಡಬಹುದು, ನಾನು ವೈಯಕ್ತಿಕವಾಗಿ ಏನು ಕಾಂಟ್ರಿಬ್ಯೂಟ್ ಮಾಡಬಹುದು ಅಂದಾಗ, ಒಬ್ಬ ಇಂಡಿವಿಜುವಲ್ ಮನೆಯವರಿದ್ದರೆ ಅವರು ಪಾಟ್ ಕಾಂಪೋಸ್ಟಿಂಗು, ಪೈಪ್ ಕಾಂಪೋಸ್ಟಿಂಗು ಅಥವಾ ಬಿನ್ ಕಾಂಪೋಸ್ಟಿಂಗ್, ಈ ಥರ ತಮ್ಮ ಮನೆಯ ಹಂತದಲ್ಲಿಯೇ ಅವರು ಗೊಬ್ಬರ ಮಾಡುವಂಥದ್ದು, ಅಲ್ಲಿ ಅಷ್ಟು ಪ್ರಮಾಣದ ತ್ಯಾಜ್ಯ ನನ್ನ ಮನೆಯಿಂದ ಹೊರಗಡೆ ಹೋಗುತ್ತೆ, ತಪ್ಪುತ್ತೆ. ಮತ್ತು ಒಣ ಕಸವನ್ನು ಆದಷ್ಟು ರೀಸೈಕಲ್ ಆಗುವಂಥದ್ದನ್ನು ರೀಸೈಕಲ್ಗೆ ಕೊಟ್ಟು ಉಳಿದಂಥದ್ದು ಮಹಾನಗರ ಪಾಲಿಕೆಗೆ ನಾವು ಕೊಟ್ಟದ್ದೇ ಆದಲ್ಲಿ ನನ್ನ ಹಂತದಲ್ಲಿಯೇ, ನನ್ನ ಮಟ್ಟದಲ್ಲಿಯೇ ನಾನು ನನ್ನ ತ್ಯಾಜ್ಯ ನನ್ನ ಹೊಣೆ ಅನ್ನುವಂಥದ್ದನ್ನು ಅತ್ಯಂತ ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಬಿನ್ ಕಾಂಪೋಸ್ಟಿಂಗ್ ಮತ್ತೆ ಪೈಪ್ ಕಾಂಪೋಸ್ಟಿಂಗ್ ಮತ್ತೆ ಪಾಟ್ ಕಾಂಪೋಸ್ಟಿಂಗ್ ಅಂತ ಹೇಳಿದ್ರೆ ಇದು ಮೂರು ಒಂದೇ ಅಥವಾ ಬೇರೆ ಬೇರೆಯ? ಬೇರೆ ಬೇರೆ, ಇದು ಮೂರು ಸಹ ಬೇರೆ. ಪೈಪ್ ಸಾಮಾನ್ಯವಾಗಿ ಪೈಪ್ ಕಾಂಪೋಸ್ಟಿಂಗು ನಮಗೆ ನೆಲ ಬೇಕಾಗುತ್ತೆ. ಈ ನೆಲದಲ್ಲಿ ನಾವು ಅದನ್ನು ಹೂತಿಟ್ಟು ಅದಕ್ಕೊಂದು ರಂಧ್ರಗಳನ್ನು ಮಾಡಿ ತ್ಯಾಜ್ಯವನ್ನು ಪ್ರತಿನಿತ್ಯ ಅದರೊಳಗೆ ಹಾಕಿ ಸಗಣಿಯ ಒಂದಷ್ಟು ನೀರನ್ನು ಅದಕ್ಕೆ ಹಾಕಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದರೊಂದು ವಿಧಾನ ಇದೆ. ಅದ್ರ ಮುಖಾಂತರ ಅದು ಗೊಬ್ಬರ ಆಗುವಂಥದ್ದು. ಒಂದೊಂದು ಪೈಪು ಸುಮಾರು ಸಾಧಾರಣವಾಗಿ ಮೂರು ಮೂರು ತಿಂಗಳು ಅಥವಾ ಆರಾರು ತಿಂಗಳಿಗೆ ಅದರ ಸೈಜಿಗೆ ಅನುಗುಣವಾಗಿ ಗಾತ್ರಕ್ಕೆ ಅನುಗುಣವಾಗಿ ನಾವು ಆ ಪೈಪನ್ನು ಇಟ್ಟು ಒಂದು ಎರಡು ಮೂರು ತಿಂಗಳು ಒಂದ್ಸತಿ ಆ ಪೈಪನ್ನು ತೆಗೆದು ಗೊಬ್ಬರವನ್ನು ಉಪಯೋಗಿಸುವಂಥದ್ದು. ಮತ್ತು ಅಲ್ಲಿ ದಿನಾನಿತ್ಯ ಅದರೊಳಗೆ ಹಾಕ್ತಾ ಇರುವಂಥದ್ದು ಸಗಣಿ ನೀರನ್ನು ಹಾಕ್ತಾ ಇರುವಂಥದ್ದು ಅದು ಗೊಬ್ಬರ ಆಗ್ತದೆ. ಇದು ಪೈಪ್ ಕಾಂಪೋಸ್ಟಿಂಗ್. ಆದರೆ ಬಿನ್ ಕಾಂಪೋಸ್ಟಿಗೆ ಸಾಮಾನ್ಯವಾಗಿ ಪ್ಲಾಸ್ಟಿಕ್ಕಿನ ಬಿನ್ ಇರುತ್ತೆ. ಆ ಪ್ಲಾಸ್ಟಿಕ್ಕಿನ ಬಿನ್ ಸಾಮಾನ್ಯವಾಗಿ ಇವತ್ತು ಆನ್ಲೈನ್ನಲ್ಲೆಲ್ಲ ಸುಲಭವಾಗಿ ಲಭ್ಯ ಇದೆ. ಆ ಬಿನ್ನಲ್ಲಿ ನಾವು ತ್ಯಾಜ್ಯವನ್ನು ಹಾಕಿ ಅದಕ್ಕೊಂದು ಪೈಪ್ ಕೆಳಗಡೆ ಒಂದು ಟ್ಯಾಪ್ ಕೊಟ್ಟಿರ್ತಾರೆ. ಪ್ರತಿ ಸಹ ನಾನು ತ್ಯಾಜ್ಯವನ್ನು ಹಾಕಿ ಅದು ಅವ್ರ ಜೊತೆಗೆ ಅದಕ್ಕೊಂದಷ್ಟು ಪೌಡರ್ಗಳನ್ನೆಲ್ಲ ಕೊಟ್ಟಿರ್ತಾರೆ ಅವರು, ಅದನ್ನು ಹಾಕುವಂಥದ್ದು. ಗೊಬ್ಬರ ಪ್ರಕ್ರಿಯೆ ಆಗ್ತಿದ್ದಂಗೆ ಆಹಾರದ ನೀರಿನ ಅಂಶ ಕೆಳಗಡೆ ಬರುತ್ತೆ. ಆ ಬಿನ್ನಿನ ಪ್ಲಾಸ್ಟಿಕ್ ಇದೆ ಏನು ಡಸ್ಟ್ಬಿನ್ ಥರ ಏನಿರುತ್ತೋ ಅದ್ರ ಕೆಳಗಡೆ ಬರ್ತದೆ. ಅಲ್ಲಿ ಪೈಪಲ್ಲಿ ಅದಕ್ಕೊಂದು ಟ್ಯಾಪ್ ಇರುತ್ತೆ. ಆ ಟ್ಯಾಪಿಂದ ಪ್ರತಿನಿತ್ಯ ನೀರನ್ನು ತೆಗೆದು ಆ ನೀರನ್ನು ಸಹ ನಾವು ಗಿಡಕ್ಕೆ ಒಂದು ಆರ್ಗ್ಯಾನಿಕ್ ಸ್ಲರಿಯಾಗಿ ಯೂಸ್ ಮಾಡಬಹುದು. ಇದು ಒಂದು ಬಿನ್ ಕಾಂಪೋಸ್ಟ್. ಆದರೆ ಪಾಟ್ ಕಾಂಪೋಸ್ಟ್ ಮೂರು ಮಣ್ಣಿನ ಮಡಿಕೆಯ ಸಾಧನ. ಮೂರು ಮಣ್ಣಿನ ಮಡಿಕೆಯಲ್ಲಿ ಹತ್ತತ್ತು ದಿನ ಒಂದೊಂದು ಮಡಿಕೆಯಲ್ಲಿ ನಾನು ತ್ಯಾಜ್ಯವನ್ನು ಹಾಕಿ ಅದಕ್ಕೆ ತೆಂಗಿನ ನಾರನ್ನು ಹಾಕಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡುವಂಥದ್ದು. ಹಾಗೆ ಇದು ಅವರವರಿಗೆ ಆಸಕ್ತಿ ಅನುಸಾರವಾಗಿ ಅಥವಾ ಶಕ್ತಿ ಅನುಸಾರವಾಗಿ ಇದನ್ನು ಅಳವಡಿಸ್ಕೊಂಡದ್ದೇ ಆದಲ್ಲಿ ತಮ್ಮ ಮನೆಯ ಹಂತದಲ್ಲಿಯೇ ಅವರು ಗೊಬ್ಬರವಾಗಿ ಮಾರ್ಪಾಟು ಮಾಡಬಹುದು ಹಸಿ ತ್ಯಾಜ್ಯವನ್ನು. ಇದು ಮುಖ್ಯವಾಗಿ ಪೇಟೆಯ ವಿಷಯ ಹೇಳಿ. ಹೌದು, ಹಳ್ಳಿಯಲ್ಲಿ ನೀವು ಹೇಳಿದ್ರೆ ಒಣಕಸ ವಿಲೇವಾರಿಯ ಅವರಿಗೆ ಮುಖ್ಯವಾದಂತಹ ಸಮಸ್ಯೆ ಅಂತ. ಅದಕ್ಕಾಗಿಯೇ ನೀವು ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀರಿ. ಈಗ ಅದು ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ನಿಟ್ಟೆಯಲ್ಲಿ ಮಾಡಿದ್ದು ಅಂತ. ಅದು ಏನು ಕಾರ್ಯಕ್ರಮ, ಅದು ಹೇಗೆ? ಅದು ಸಾಮಾನ್ಯವಾಗಿ ತಾವು ಹೇಳಿದಾಗೇನೆ ಗ್ರಾಮದ ಹಂತದಲ್ಲಿ ದೊಡ್ಡ ಸಮಸ್ಯೆ ಇರುವಂತಹದ್ದು ಒಣಕಸಕ್ಕೆ. ಹಸಿ ಕಸ ಅಷ್ಟು ಸಮಸ್ಯೆ ಇಲ್ಲ. ಯಾಕೆ ನಾನು ಆಗಲೇ ತಿಳಿಸಿದ ಹಾಗೆ ಒಂದ ತಮ್ಮ ಪ್ರಾಣಿಗಳಿಗೆ ನಾವು ಅದನ್ನು ಕೊಡ್ತೇವೆ, ಹಸು ಅಥವಾ ನಾಯಿಗೆ ಕೊಟ್ಟು ಅಥವಾ ನಮ್ಮ ಮನೆಯ ಸಾಕು ಪ್ರಾಣಿಗಳಿಗೆ ಕೊಡ್ತೇವೆ ಆಹಾರವನ್ನು ಉಳಿದದ್ದನ್ನು. ಇಲ್ಲ ಅಂತ ಹೇಳಿದ್ರೆ ನಮ್ಮದೊಂದು ಚಿಕ್ಕ ಒಂದು ಗುಂಡಿ ಏನಾದರೂ ಇರುತ್ತೆ, ಅಲ್ಲಿ ಹಾಕಿ ನಾವು ಗೊಬ್ಬರ ಮಾಡ್ತೇವೆ. ಸಮಸ್ಯೆ ಇರುವಂಥದ್ದು ಈ ಒಣಕಸ. ಕೆಲವೊಂದು ಮನೆಗಳಲ್ಲಿ ಒಲೆ ಉರಿಗೆ ಒಂದಷ್ಟು ಪ್ಲಾಸ್ಟಿಕ್ಕನ್ನು ಹಾಕಿ ಉರಿಸುವಂಥದ್ದುಂಟು. ಅದು ವೈಜ್ಞಾನಿಕವಾಗಲ್ಲ, ಅದರ ಟಾಕ್ಸಿಕ್ಗಳು, ಅದರ ಹೊರಬರುವಂಥ ಹೊಗೆ ವಿಷಾನಿಲ ಏನಿದೆ ಅದು ನಮ್ಮ ಶರೀರವನ್ನು ನಮ್ಮ ಆರೋಗ್ಯವನ್ನು ಹಾಳು ಮಾಡೋದ್ರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ಸರ್ಕಾರ ಏನು ಹೇಳುತ್ತೆ, ಈ ಪ್ಲಾಸ್ಟಿಕ್ಕನ್ನು ಸುಡಬೇಡಿ, ಅದನ್ನು ವೈಜ್ಞಾನಿಕವಾಗಿ ಅದನ್ನು ಕೇಂದ್ರಗಳಿಗೆ ತಂದು ಕೊಡಿ, ಅವರು ಅದನ್ನು ನಿರ್ವಹಣೆ ಮಾಡ್ತಾರೆ ಅಂತ ಸಾಕಷ್ಟು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ನಮ್ಮೆಲ್ಲ ಸಂಘ ಸಂಸ್ಥೆಗಳು ಪಂಚಾಯಿತಿಗಳು ಎಲ್ಲವೂ ಸಹ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅದರ ಒಂದು ರಿಸಲ್ಟ್ ಸಹ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದರೆಲ್ಲದರ ಪರಿಣಾಮವಾಗಿ ಇವತ್ತು ಜಾಗೃತಿ ಹಂತ ಎಷ್ಟು ಮಟ್ಟಕ್ಕಾಗಿದೆ ಅಂದರೆ, ಈಗ ನಾವೆಲ್ಲ ಮಾಡಿದ್ವಿ, ಮುಂದೇನು ಮಾಡೋದು ಇದನ್ನು ಅನ್ನುವಂಥ ಪ್ರಶ್ನೆ ಬಂತು. ಯಾಕೆಂದರೆ ಅದರಲ್ಲಿ ವ್ಯಾಲ್ಯೂಯಬಲ್ ಸಿಗೋದಿಲ್ಲ. ಮೌಲ್ಯಯುತವಾದಂತಹ ವಸ್ತು ಒಣಕಸ, ಈಗ ನನ್ನ ಮನೆಯಲ್ಲಿ ಮೌಲ್ಯಯುತವಾದಂಥ ವಸ್ತು ಸಿಕ್ಕಿದ್ರೆ ಅದನ್ನು ಜನರೇ ಮಾರ್ಕೊಳ್ತಾರೆ. ಉದಾಹರಣೆಗೆ ಪೇಪರ್, ಒಂದು ರಾಶಿ ದಿನನಿತ್ಯ ಪೇಪರ್ ಓದುವಂತ ಕುಟುಂಬ ಹಳ್ಳಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಬರ್ತಕ್ಕಂತ ಪೇಪರ್ನ ಅವ್ರು ಮಾರ್ಕೊಳ್ತಾರೆ ಗುಜರಿ ಅವರಿಗೆ. ಅಥವಾ ಕಾರ್ಡ್ಬೋರ್ಡ್ ಇತ್ತು ಅಂತ ಹೇಳಿದ್ರೆ ಅಥವಾ ಕಬ್ಬಿಣದ ವಸ್ತು ಇತ್ತು ಅಂತ ಹೇಳಿದ್ರೆ ಅಥವಾ ದೊಡ್ಡ ದೊಡ್ಡದೇನಾದ್ರೂ ಒಂದು ಐಟಮ್ಸ್ ಇತ್ತು ಅಂತ ಹೇಳಿದ್ರೆ ಅವ್ರು ಅವರವರೇ ಮಾರ್. ಆದ್ರೆ ಈ ಸಣ್ಣ ಪುಟ್ಟ ಕೆಲವು ವಸ್ತುಗಳಿದೆ ಅದರ ಸಮಸ್ಯೆ ತುಂಬಾ ಜಾಸ್ತಿ. ಉದಾಹರಣೆಗೆ ಬಟ್ಟೆ, ಚಪ್ಪಲಿ, ಥರ್ಮೋಕೋಲು, ಈ ಮಲ್ಟಿಲೇಯರ್ ಪ್ಲಾಸ್ಟಿಕ್ ಅಂತ ಹೇಳಿ ನಾನು ಆಗಲೇ ಹೇಳಿದೆ, ನಮ್ಮ ಬಿಸ್ಕೆಟ್ ಪ್ಯಾಕೆಟ್ಸ್ಗಳು ಮತ್ತು ಪ್ಯಾಕಿಂಗ್ ಪ್ಯಾಕೆಟ್ಸ್ ಐಟಮ್ಸ್ಗಳು ಇವೆಲ್ಲವೂ ಸಹ ಮೌಲ್ಯ ಇಲ್ಲ ಇದಕ್ಕೆ. ಇದನ್ನು ನಿರ್ವಹಣೆ ಮಾಡಬೇಕಂದ್ರೆ ಖರ್ಚು ಮಾಡಿ ನಾವು ನಿರ್ವಹಣೆ ಮಾಡಬೇಕು, ಅಥವಾ ಅದರ ಒಂದು ಒಂದು ರಾಶಿ ಸಮೂಹ ಬಂದಾಗ ಅದರೊಳಗೆ ಏನಾದರೂ ನಾವು ವರ್ಕೌಟ್ ಮಾಡ್ಬೋದು. ಈ ಹಿನ್ನೆಲೆಯಲ್ಲಿ ಬಳಕೆಗೊಳ್ಳದ ತ್ಯಾಜ್ಯದ ಒಂದು ದೊಡ್ಡ ಸಮಸ್ಯೆ ಗ್ರಾಮದಲ್ಲಿ ಕಂಡು ಬಂದಾಗ ಕರ್ನಾಟಕ ಸರ್ಕಾರದ ಆಲೋಚನೆ ಏನು ಬಂತು ಅಂತ ಹೇಳಿದ್ರೆ, ನಾವೊಂದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಮಾಡೋಣ, ಅಂದರೆ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಮಾಡೋಣ ಅಂತ ಹೇಳಿ ಒಂದು ತಾಲೂಕಿನ ಹಂತದಲ್ಲಿ ಒಂದು ಘಟಕವನ್ನು ನಿರ್ಮಾಣ ಮಾಡಿ ಆ ತಾಲೂಕಿನ ಒಳಗೆ ಬರತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಅದರೊಳಗೆ ತಂದು ಅದು ಅತ್ಯಂತ ಯಶಸ್ವಿಯಾಗಿ ನಡೆಯುವ ಹಾಗೆ ಆಗಿದೆ. ಆದರೆ ದೇಶದ ಮೊಟ್ಟ ಮೊದಲ ಗ್ರಾಮೀಣ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ MRF ಅದರ ನಿರ್ವಹಣೆಯನ್ನು ನಮ್ಮ ಸ್ಟಾರ್ಟಪ್ಪನ್ನೇ ನಿರ್ವಹಣೆ ಮಾಡ್ತಾ ಇದೆ. ಇದು ಕಾರ್ಕಳದ ನಿಟ್ಟೆಯಲ್ಲಿ ಇದರ ಮೊಟ್ಟ ಮೊದಲ ಘಟಕ ಬಂತು. ಈಗ ಅದರ ಎರಡನೆಯ ಘಟಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತೆಂಕ ಎಡಪದುವಿನಲ್ಲಿ ಬರ್ತಾ ಇದೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲು ಒಂದು ಜಾಗ, ಆ ಜಾಗದಲ್ಲಿ ಸುಮಾರು ಒಂದು 10,000 square feet ಅಷ್ಟು, 10,000 square feet ಒಂದು ದೊಡ್ಡ ಬಿಲ್ಡಿಂಗ್ನಲ್ಲಿ ಸುಮಾರು ಒಂದು ಪ್ರತಿನಿತ್ಯ 10 ton ತ್ಯಾಜ್ಯವನ್ನು ನಿರ್ವಹಣೆ ಮಾಡಲಿಕ್ಕಾಗುವಷ್ಟು ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಉದಾಹರಣೆಗೆ ನಾನು ಹೇಳೋದಾದ್ರೆ ಈಗ ಉಡುಪಿಯದ್ದು ಈಗ ಅತ್ಯಂತ ಯಶಸ್ವಿಯಾಗಿ ನಿಟ್ಟೆಯ ಘಟಕ ಅತ್ಯಂತ ಯಶಸ್ವಿಯಾಗಿ ಕಳೆದ 2 ವರ್ಷದಿಂದ ನಡೀತಾ ಇದೆ. ಈಗ ತೆಂಕ ಎಡಪದುವುದು ಇನ್ನು ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗಲಿಕ್ಕಿದೆ. ನಿಟ್ಟೆಯದೇ ನಾನು ಎಕ್ಸಾಂಪಲ್ ತಗೊಳ್ಳೋದಾದರೆ, ಉದಾಹರಣೆ ತಗೊಳ್ಳೋದಾದರೆ, ನಿಟ್ಟೆಯಲ್ಲಿ ಸುಮಾರು 45 ಗ್ರಾಮ ಪಂಚಾಯತಿಗಳು ಇದಕ್ಕೆ ಸೇರಿದೆ. ಪ್ರತಿನಿತ್ಯ ಒಂದು 7-8 ಗ್ರಾಮಗಳಿಗೆ ಅಲ್ಲಿ ಒಂದು ಲಾರಿಯನ್ನು ಸಹ ಕೊಟ್ಟಿದ್ದಾರೆ. 5-7 ಟನ್ನಿನ ಲಾರಿ ಕೊಟ್ಟಿದ್ದಾರೆ. ಆ ಲಾರಿ ಪ್ರತಿ ದಿವಸ ಏನಾಗುತ್ತೆ ಅಂದರೆ ಈ 5-7 ಗ್ರಾಮ ಪಂಚಾಯತಿಗಳಿಗೆ ಸಂದರ್ಶಿಸುತ್ತೆ. ಸಂದರ್ಶನ ಮಾಡಿ ಅಲ್ಲಿ ಒಂದು ಚಿಕ್ಕ ಘಟಕಗಳು ಅವರವರ ಗ್ರಾಮದ ಹಂತದಲ್ಲೇ ಇರುತ್ತೆ. ಅವರು ಪ್ರತಿನಿತ್ಯ ಕಸವನ್ನು ಸಂಗ್ರಹ ಮಾಡಿ ಒಂದು ಗೋಣಿ ಚೀಲದಲ್ಲಿ ತುಂಬಿಸಿ ಹಸಿ ಕಸವನ್ನೆಲ್ಲ ಗೊಬ್ಬರ ಮಾಡಿರ್ತಾರೆ ಅವರು. ಒಣ ಕೆಲವು ಗ್ರಾಮದಲ್ಲಿ ಹಸಿ ಕಸ ಸಂಗ್ರಹ ಮಾಡುವಂಥ ವ್ಯವಸ್ಥೆ ಇಲ್ಲ ಅಥವಾ ಅವಶ್ಯಕತೆಯೂ ಇಲ್ಲ. ಒಣ ಕಸವನ್ನು ಸಂಗ್ರಹ ಮಾಡೇ ಮಾಡ್ತಾರೆ. ಮಾಡಿದ್ದಂಥ ಒಣ ಕಸವನ್ನೆಲ್ಲ ಪ್ರಾಥಮಿಕ ಕೇಂದ್ರದಲ್ಲಿ ಅವರು ತುಂಬಿಸಿ ಇಟ್ಟಿರ್ತಾರೆ. ನಂತರ ನಮ್ಮ ಲಾರಿ ಹೋಗಿ ಅಲ್ಲಿ ಈಗ ಪ್ರತಿ ಗ್ರಾಮದಿಂದ ಸುಮಾರು 100 ಬ್ಯಾಗು 200 ಬ್ಯಾಗ್ ಆಗಿ ತುಂಬಿಸ್ಕೊಳ್ತೇವೆ. ಉದಾಹರಣೆಗೆ 1 ಟನ್ನು 2 ಟನ್ ಆಗಿ ತುಂಬಿಸ್ಕೊಂಡು ಆ ಲಾರಿಯಿಂದ ತೆಗೆದುಕೊಂಡು ಬಂದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ MRF ಫೆಸಿಲಿಟಿಗೆ ತಗೊಂಡು ಬಂದು ಇಡ್ತಾರೆ. ತಂದು ಇಲ್ಲಿ ಫರ್ದರ್ ಒಂದು 30 ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ. ಗ್ರೀನ್ ಜಾಬ್ಸ್ ಅಂತ ಕರೀತೇವೆ. ಈ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಂದಂತಹ ಕಸವನ್ನ ಫರ್ದರ್ 30 ಬಗೆಯಾಗಿ ವಿಭಾಗ ಮಾಡ್ತಾರೆ. 30 ಬಗೆಯಲ್ಲಿ ವಿಭಾಗ ಮಾಡಿದಾಗ ಬೇರೆ ಬೇರೆ ಪ್ಲಾಸ್ಟಿಕ್ಸಿನ ವಿಭಾಗಗಳಿರುತ್ತೆ, ಅಥವಾ ಕಾರ್ಡ್ಬೋರ್ಡು, ಪೇಪರ್ಗಳು, ಪೆಟ್ ಬಾಟಲ್ಸ್ಗಳು ಅಂದರೆ ಕುಡಿಯೋ ನೀರಿನ ಬಾಟ್ಲು, ಜ್ಯೂಸಿನ ಬಾಟ್ಲು, ಇಂಥದ್ದೆಲ್ಲ ಬೇರೆ ಬೇರೆ ಟೆಟ್ರಾ ಪ್ಯಾಕೆಟ್ಸ್ಗಳು, ಹಾಲಿನ ಪ್ಯಾಕೆಟು, ಇಲೆಕ್ಟ್ರಿಕ್ ಐಟಮ್ಸು, ಬಟ್ಟೆ, ಚಪ್ಪಲಿ, ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ಅದು ಸಾಲ್ಟ್ ಆಗುತ್ತೆ. ಸಾಲ್ಟ್ ಆದ ನಂತರ ಬೇಲಿಂಗ್ ಅಂತ ಕರೀತಾರೆ. ಉದಾಹರಣೆಗೆ ನಮಗೆ ಸ್ಟೋರೇಜ್, ನಮಗೆ ಸಂಗ್ರಹ ಇಡುವಂತಹ ಜಾಗದ ಸಮಸ್ಯೆ ತುಂಬ ಇದ್ದೇ ಇರುತ್ತೆ ಎಲ್ಲ ಕಡೆ. ಅದಕ್ಕೆ ಏನು ಮಾಡ್ತೇವೆ, ಬೇಲಿಂಗ್ ಅಂತ ಕರೀತೇವೆ. ಒಂದು ದೊಡ್ಡ ಮೆಷಿನ್ ಇರುತ್ತೆ, ಆ ಮೆಷಿನ್ನೊಳಗೆ ನಾವು ಒಂದು ರಷ್ಟು ಕಸವನ್ನು ಅಂದರೆ ಉದಾಹರಣೆಗೆ ಪೇಪರ್ಗಳು ಅಂತ ಇಟ್ಕೊಳ್ಳಿ, ಆ ಪೇಪರನ್ನು 100 ಕೆಜಿ ಪೇಪರನ್ನು ನಾನು ಇಡಲಿಕ್ಕೆ ಕಷ್ಟ. ಅದಕ್ಕೆ ಏನು ಮಾಡ್ತೇವೆ, ನಾವು ಎಲ್ಲವನ್ನು ಈ ಮೆಷಿನ್ನೊಳಗೆ ತುಂಬಿಸಿ ಅದು ತನ್ನ ತುಂಬ ಶಕ್ತಿಯಿಂದ ಪ್ರೆಷರನ್ನು ಹಾಕಿ ಒಂದು ಬಾಕ್ಸ್ ಆಗಿ ಮಾಡುತ್ತೆ. ನಾವು ಆ ತಂತಿಯನ್ನು ನಾವು ಅದನ್ನು ಕಟ್ಟಿ ನಾವೊಂದು ಬಂಡಲ್ ಆಗಿ ನಾವು ಮಾಡಿಟ್ಟಾಗ ಇಡೀ ಒಂದು ರೂಮಷ್ಟು ತುಂಬುವಂತಹ ಜಾಗ ಒಂದು ಕಾರ್ನರ್ ಒಂದು ತುದಿಯಲ್ಲಿ ತುಂಬಿಸಿ ಇಡಲಿಕ್ಕೆ ಆಗುವ ಹಾಗೆ ಆಗುತ್ತೆ. ಹಾಗಾಗಿ ಬೇಲಿಂಗ್ ಅಂತ ಕರೀತಾರೆ. ಇದರಲ್ಲಿ ಎಲ್ಲ ತರದ ಕಸಗಳನ್ನು ಕೂಡ ಈ ತರ ಮಾಡ್ಲಿಕ್ಕೆ ಆಗ್ತದೆ? ಖಂಡಿತ. ಅಂದ್ರೆ ಎಲ್ಲವೂ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ಕ್ವಾಂಟಿಟಿ ಯಾವುದು ಅಂದ್ರೆ ಹೆಚ್ಚು ಪ್ರಮಾಣದ ವೇಸ್ಟ್ ಯಾವ್ದು ಬರುತ್ತೋ ಅದರ ಸಂಗ್ರಹ ಸಮಸ್ಯೆ ಇರುತ್ತೆ. ಹಾಗೆ ಉದಾಹರಣೆಗೆ ನೀರಿನ ಬಾಟ್ಲು, ನೀರಿನ ಬಾಟ್ಲನ್ನ ನಾನು ಒಂದು ಮೂಲೆಯಲ್ಲಿ ನಾನು ಹಾಕಿಟ್ರೆ, ನಾನು ಒಂದು ಒಂದು ಕೋಣೆಯಲ್ಲಿ ನಾನು ಸಾಧಾರಣ ಅಂತ ಹೇಳಿದ್ರೆ ಒಂದು ಒಂದು 100 ಕೆಜಿ 200 ಕೆಜಿ ನಾನು ತುಂಬಿಸಿಡ್ಬೋದು. ಇಡೀ ರೂಮ್ ತುಂಬ ಆ ಬಾಟ್ಲು ತುಂಬಿಕೊಳ್ತದೆ, ಒಂದು 200 ಕೆಜಿ ಬಾಟ್ಲ್ ಆಗ್ತದೆ. ಆದರೆ ನಾನು ಬೇಲ್ ಮಾಡಿದ್ರೆ ಒಂದು ಬಂಡಲಲ್ಲಿ 100 ಕೆಜಿ ಇರುತ್ತದೆ. ಹಾಗಾಗಿ ಒಂದು ಅದೇ ರೂಮಲ್ಲೇ ನಾನು ಬೇಕಾದ್ರೆ 1000 ಕೆಜಿಯಷ್ಟು 2000 ಕೆಜಿಯಷ್ಟು ಬೇಲ್ ಮಾಡಿದ್ರೆ ತುಂಬಿಸಿಡ್ಬೋದು. ಅಂದರೆ ಯಾವುದು ಕ್ವಾಂಟಿಟಿ ಹೆಚ್ಚು ಬರುತ್ತೆ ಅಂದರೆ ಪ್ರಮಾಣ ಯಾವುದು ಹೆಚ್ಚು ಬರುತ್ತೋ ಅಂಥದ್ದನ್ನು ಬೇಲ್ ಮಾಡ್ತಾರೆ. ಎಲ್ಲವನ್ನು ಬೇಲ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಗಾಜಿನ ಐಟಮ್ಸನ್ನು ಬೇಲ್ ಮಾಡಲಿಕ್ಕಾಗಲ್ಲ, ಎಲೆಕ್ಟ್ರಿಕ್ ಐಟಮನ್ನು ಬೇಲ್, ಯಾಕೆಲ್ಲ ಪುಡಿಯಾಗಿಬಿಟ್ರೆ ಅದು ಅದರ ಉಪಯೋಗ ಇರುವುದಿಲ್ಲ. ಹಾಗಾಗಿ ಯಾವುದರ ಒಂದು ಪ್ರಮಾಣ ಜಾಸ್ತಿ ಅದನ್ನು ಬೇಲ್ ಮಾಡ್ತಾರೆ. ಹಾಗಾಗಿ ಗ್ರಾಮದಿಂದ ಕಸವನ್ನು ತೆಗೆದುಕೊಂಡು ಈ MRF ತಂದು ಅಲ್ಲಿ ನಾವು ಮತ್ತೆ ಒಂದು 30 ಬಗೆಯ ವಿಭಾಗವನ್ನು ಮಾಡಿ ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಮತ್ತು ಎಲ್ಲ ವಿಭಾಗ ಮಾಡಿದಂಥ ಕಸವನ್ನು ಆಯಾಯ ಕೇಂದ್ರಗಳಿಗೆ, ರೀಸೈಕಲ್ಗೆ, ಮರು ಉತ್ಪಾದನೆಗೆ ನಾವು ಕಳಿಸಿದಾಗ ಒಂದು ಅದರದೇ ಆದ ಒಂದು ಆರ್ಥಿಕ ಒಂದು ತನ್ನ ಕಾಲ ಮೇಲೆ ನಿಲ್ಲುವಂತಹ ವ್ಯವಸ್ಥೆ ಅದಾಗಿದೆ. ಸೊ ಇದೊಂದು ವಿಶೇಷವಾದಂತಹ ಒಂದು ಯೋಜನೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ತೆಂಕ ಎಡಪದಿಗೂ ಬರ್ತಾ ಇದೆ. ಸುಮಾರು 99 ಗ್ರಾಮಗಳು ಈ ಯೋಜನೆ ಅಂತರ್ಗತವಾಗಿ ಸೇರಿಕೊಳ್ತಾ ಇದೆ. ಸುಮಾರು 51 ಗ್ರಾಮ ಪಂಚಾಯತಿಗಳು ಇಲ್ಲಿ, ಉಡುಪಿಯಲ್ಲಿ 45 ಗ್ರಾಮ ಪಂಚಾಯತಿಗಳು. ಈ ಎರಡು ಯೋಜನೆಯಿಂದ ಸುಮಾರೊಂದು ಒಂದು 100 ಗ್ರಾಮಗಳಲ್ಲಿ ಕಸದ ಸಮಸ್ಯೆ, 100-150 ಗ್ರಾಮಗಳಲ್ಲಿ ಕಸದ ಸಮಸ್ಯೆಯೇ ಇಲ್ಲ ಅಂತ ಹೇಳಬಹುದು. ನಾವು ಒಣ ಕಸದ ಸಮಸ್ಯೆ ಇಲ್ಲ, ಎಲ್ಲವೂ ಸಹ ವೈಜ್ಞಾನಿಕವಾಗಿ ನಿರ್ವಹಣೆ ಆಗುವಂತಹ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ. ಈಗ ಇಲ್ಲಿ ನೀವು ಬೇಲಿಂಗ್ ಮಾಡೋದು, ಅದನ್ನು 30 ವಿಭಾಗಗಳಾಗಿ ವಿಂಗಡಿಸುವುದು, ಮತ್ತೆ ದೊಡ್ಡ ದೊಡ್ಡ ಕೆಲವು ಕ್ರಶ್ ಮಾಡಲಿಕ್ಕೆ ಆಗುವಂಥದ್ದನ್ನು ಬೇಲಿಂಗ್ ಮಾಡುವುದು ಅಂತ ಹೇಳಿದ್ರಿ. ಆಮೇಲೆ ಅದರ ಪ್ರೊಸೆಸಿಂಗ್ನ ವ್ಯವಸ್ಥೆಯನ್ನು ನೀವು ಇಲ್ಲೇ ಮಾಡಲಿಕ್ಕೆ ಆಗ್ತದೋ ಬೇರೆ ಕಡೆ? ಇಲ್ಲ, ಆ ಪ್ರೊಸೆಸಿಂಗ್ ಏನಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂಥ ವಿಶೇಷವಾದಂಥ ಯಂತ್ರಗಳು, ಮೆಷಿನರಿಯ ಅವಶ್ಯಕತೆ ಇದೆ. ಉದಾಹರಣೆಗೆ ಈಗ ನಾನು ಪ್ಲಾಸ್ಟಿಕ್ಕನ್ನು ನಾನು ತೆಗೆದುಕೊಂಡ್ರೆ, ಆ ಪ್ಲಾಸ್ಟಿಕ್ಕನ್ನು ನಾನು ಫರ್ದರ್ ಮುಂದಿನ ಹಂತದಲ್ಲಿ ನಾನು ಪ್ರೊಸೆಸ್ ಮಾಡಬೇಕು, ಅದನ್ನು ವಿಲೇವಾರಿ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಮೆಷಿನನ್ನು ಇಡಬೇಕು. ಆ ಮೆಷಿನೊಳಗೆ ಅದನ್ನು ಹಾಕಿ ಆ ಮೆಷಿನ್ ಏನು ಮಾಡುತ್ತೆ, ಈ ಅಕ್ಕಿ ಗಾತ್ರದ ಪೆಲೆಟ್ಸ್ಗಳನ್ನಾಗಿ ಮಾಡುತ್ತದೆ. ಕ್ಲೀನಾಗಿ ಆ ಪ್ಲಾಸ್ಟಿಕ್ಕನ್ನು ತೊಳೆದು ಆ ಪ್ಲಾಸ್ಟಿಕ್ ಮತ್ತೆ ಹೋಗಿ ಬಿಸಿಯ ಶಾಖಕ್ಕೆ ಬಿಸಿಯಾಗಿ ಅದು ಮತ್ತೆ ಅಕ್ಕಿ ಗಾತ್ರದಲ್ಲಿ ಚಿಕ್ಕ ಪೆಲೆಟ್ ಆಗಿ ಹೋಗ್ತದೆ. ಆ ಪೆಲೆಟನ್ನು ನಾವು ಬೇರೆ ಬೇರೆ ವಸ್ತುವಾಗಿ ನಾವು ಉಪಯೋಗಿಸ್ತೇವೆ. ಉದಾಹರಣೆಗೆ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಪ್ಲಾಸ್ಟಿಕ್ಕಿನ ಕೊನೆಯ ಹಂತ ಎಲ್ಲಿಗೆ ಬಂದಿರುತ್ತೆ ಅಂದರೆ ಕಪ್ಪು ಪ್ಲಾಸ್ಟಿಕ್ ಆಗಿ ಆಗ್ತದೆ. ಒಂದು ಪ್ಲಾಸ್ಟಿಕನ್ನು ಸಾಮಾನ್ಯವಾಗಿ ಮೂರು, ನೀವು ಸಾಮಾನ್ಯವಾಗಿ ನೀವು ಯಾವುದೇ ನೀರಿನ ಬಾಟ್ಲನ್ನು ಪೆಟ್ ಬಾಟ್ಲ್ ಅಂತ ಕರಿತೇವೆ ನಾವು, ಆ ನೀರಿನ ಬಾಟ್ಲನ್ನು ನೀವು ನೋಡಿ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಒಂದು ತ್ರಿಕೋನದ ಇದರೊಳಗೆ ಬರೆದಿರ್ತಾರೆ, ಮೂರು ಐದು ಏಳು ಅಂತ. ಅಂದರೆ ಮೂರು ಬಾರಿ ಅದನ್ನು ರೀಸೈಕಲ್ ಮಾಡ್ಬೋದು ಅಂತ, ಐದು ಬಾರಿ ರೀಸೈಕಲ್ ಮಾಡ್ಬೋದು, ಏಳು ಬಾರಿ ರೀಸೈಕಲ್ ಮಾಡ್ಬೋದು ಅಂತ. ಏಳಿದ್ರೆ ಅದು ಭಾಳ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತ. ನೀವು ಏಳನೇ ಸರ್ತಿ ರೀಸೈಕಲ್ ಮಾಡಿದಾಗ ಅದು ಮತ್ತೆ ಮತ್ತೆ ಬೇರೆ ಬೇರೆ ಆಕಾರವನ್ನು ಪಡಿತಾ ಹೋಗುತ್ತೆ. ಉದಾಹರಣೆಗೆ ತೋಟಕ್ಕೆ ಬೇಕಾದ ಪೈಪು, ನಮ್ಮ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿಗೆ ಬೇಕಾದಂಥ ಕಪ್ಪು ಪೈಪು, ಅದು ಕೊನೆಯ ಹಂತದ ಪ್ಲಾಸ್ಟಿಕ್ಕಿನ ರೀಸೈಕಲ್. ಬ್ಲ್ಯಾಕ್ ಕಲರ್ ಬಕೆಟ್ಸು, ಬ್ಲ್ಯಾಕ್ ಕಲರ್ ಚೇರ್ಸು, ಇಂಥದ್ದೆಲ್ಲ ಕೊನೆಯ ಹಂತದ ರೀಸೈಕಲ್ ಪ್ಲಾಸ್ಟಿಕ್ ಅದು. ಆನಂತರ ಏನಾಗುತ್ತೆ, ರೀಸೈಕಲ್ ಆಗಲ್ಲ ಅಂತಲ್ಲ, ಮತ್ತೆ ಅದರ ಕ್ವಾಲಿಟಿ ಕಳ್ಕೊಂಡಿರುತ್ತೆ. ಬಿಳಿಯ ಪ್ಲಾಸ್ಟಿಕ್ ಆಗಬೇಕು ಅಂದರೆ ಒರ್ಜಿನ್ ಪ್ಲಾಸ್ಟಿಕ್ ಅಂತ ಕರೀತಾರೆ, ಅದು ಮೂಲ ಪ್ಲಾಸ್ಟಿಕ್, ಅದು ಚಂದದ ಪ್ಲಾಸ್ಟಿಕ್. ಇಲ್ಲಾಂತಂದರೆ ಮತ್ತೆ ಅದು ರೀಸೈಕಲ್ ಆಗಿ ಆಗಿ ಆಗಿ ಕೊನೆಯ ಹಂತದಲ್ಲಿ ಬಂದಾಗ ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಆಗಿ ಆಗುತ್ತೆ. ಹಾಗಾಗಿ ನಮ್ಮ ಘಟಕದಲ್ಲಿ ರೀಸೈಕಲ್ ಮಾಡಲಿಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಪರ್ಮಿಷನ್ನು, ಆ ಮೆಷಿನಿನ ಇನ್ವೆಸ್ಟ್ಮೆಂಟ್ ಅದೆಲ್ಲ ತುಂಬ ಬೇಕಾಗುತ್ತೆ. ಹಾಗಾಗಿ ಅದರ ವ್ಯವಸ್ಥೆ ಅಲ್ಲಿಲ್ಲ. ಆದರೆ ನಾವು ವೈಜ್ಞಾನಿಕವಾಗಿ ಅದನ್ನು ಮರುತ್ಪಾದನೆ ಮಾಡುವಂಥ ಕೇಂದ್ರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅವರಿಗೆ ಪ್ರತಿ ವರ್ಷ ನಾವು ಕಳಿಸಿಕೊಡ್ತೇವೆ. ಅವರು ಅಲ್ಲಿ ಹೋಗಿ ಅದನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರೆ. ಇದು ನಾವು ಗಮನಿಸಬೇಕಾದಂಥ ಸಂಗತಿ. ಈಗ ಇಲ್ಲಿ ಸುಮಾರು ಮಟ್ಟಿಗೆ ನೀವು ಬೇರೆ ಏನು ಒಣಕಸವನ್ನು ಯಾವ ರೀತಿಯಲ್ಲಿ ವಿಲೇವಾರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಮಾಡ್ತಾ ಇದ್ದೀರಿ. ಆದರೆ ಇದು ಎಲೆಕ್ಟ್ರಾನಿಕ್ ಉದ್ಯಮದ ಕಸಗಳು ತುಂಬ ಇದ್ದಾವೆ, ಅದು ಈಗ ಹಳ್ಳಿಯಲ್ಲಿ ಕೂಡ ಇದೆ, ಅದನ್ನು ಕೂಡ ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ? ಖಂಡಿತ. ನಾವು ಅದೇ ಹೇಳಿದಾಗೆ ನಾವು ಎಲ್ಲವನ್ನು ನಾವೇ ಮಾಡುತ್ತೇವೆ ಅನ್ನುವಂಥದ್ದು ಸಾಧ್ಯ ಇಲ್ಲ. ಯಾಕೆಂತೇಳಿ ನಾವು ವಿಶೇಷವಾಗಿ ನಮ್ಮ ಸಂಸ್ಥೆ ಏನು ಮಾಡುತ್ತೆ ಅಂದರೆ ಮೂಲದ ಮನೆ ಮನೆಯ ಕಸವನ್ನು ಸಂಗ್ರಹ, ನಾವು ಗುಜುರಿಯವ್ರಿಗಿಂತಲೂ ಅಥವಾ ಸ್ಕ್ರ್ಯಾಪ್ ಡೀಲರ್ಸ್ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಅವ್ರಿಗಿಂತಲೂ ಭಿನ್ನ. ಯಾಕೆಂದರೆ ಅವ್ರಿಗೆ ಮೌಲ್ಯಯುತ ವಸ್ತುವನ್ನು ಮಾತ್ರ ಅವ್ರು ಸಂಗ್ರಹ ಮಾಡ್ತಾರೆ. ಈಗ ನಾನು ಪೇಪರನ್ನು ಮಾತ್ರ ತೊಗೊಳ್ತೇನೆ, ಕಾರ್ಡ್ಬೋರ್ಡನ್ನು ಮಾತ್ರ ತೊಗೊಳ್ತೇನೆ. ಅಂದರೆ ನಮ್ಮ ಒಂದು ಸಂಸ್ಥೆ ಏನಿದೆ ನವೋದ್ಯಮ, ಈ ಇದರ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲ ಕಸ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಅದಕ್ಕೆ ಕರೀತಾರೆ. ಸಮಗ್ರವಾಗಿ ಆ ತ್ಯಾಜ್ಯವನ್ನು ನಿರ್ವಹಣೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲ ತ್ಯಾಜ್ಯವನ್ನು ಸಂಗ್ರಹ ಮಾಡಿ ನಿರ್ವಹಣೆ ಮಾಡುವುದರಿಂದ ನಮಗೆ ಎಲೆಕ್ಟ್ರಿಕ್ ವೇಸ್ಟು ಸಹ ಬರ್ತದೆ, ಎಲೆಕ್ಟ್ರಾನಿಕ್ ವೇಸ್ಟ್ ಸಹ ಬರ್ತದೆ. ಅವನ್ನು ಸಹ ನಾವೊಂದು ಸಂಸ್ಥೆ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದೇವೆ, ಆ ಸಂಸ್ಥೆಗೆ ನಾವು ಕಳಿಸ್ಕೊಡ್ತೀವಿ. ಮತ್ತು ಅವರದ್ದು ಸ್ಪೆಷಲೈಸೇಷನ್ ಅಂದರೆ ಎಲೆಕ್ಟ್ರಿಕ್ ತ್ಯಾಜ್ಯ ಏನು ಬರುತ್ತೋ ಅದನ್ನು ಮಾತ್ರ ನಿರ್ವಹಣೆ ಮಾಡುವಂಥದ್ದು ಅವರ ಒಂದು ಎಕ್ಸ್ಪರ್ಟ್. ಹಾಗೆ ಅವರು ಅದನ್ನು ಎಲ್ಲವನ್ನು ಪ್ಲಾಸ್ಟಿಕನ್ನು ಸಪ್ರೇಟ್ ಮಾಡ್ತಾರೆ, ಆ ಚಿಪ್ ಇರುತ್ತೆ ಅದನ್ನು ಸಪ್ರೇಟ್ ಮಾಡ್ತಾರೆ, ಅದು ಸರ್ಕ್ಯೂಟ್ಸ್ಗಳನ್ನು ಸಪ್ರೇಟ್ ಮಾಡ್ಕೊಳ್ತಾರೆ, ಎಲ್ಲವನ್ನು ಅವರು ಆ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರೆ. ಈಗ ನೀವು ಈ ನಿಟ್ಟೆಯಲ್ಲಿ ಮೊದಲನೇದಾಗಿ ಇದನ್ನು ಪ್ರಾರಂಭ ಮಾಡಿ ಈಗ ಅದು ನಡೀತಾವೆ, ಹೌದು, ಇದರಲ್ಲಿ ಏನಾದರೂ ಸಮಸ್ಯೆಗಳಿದ್ದಾವ? ಖಂಡಿತ. ಅಂದರೆ ಸಮಸ್ಯೆ ಅಂತ ಹೇಳಿದರೆ ಪರಿಹಾರ ಮಾಡಲಾಗದ ಸಮಸ್ಯೆ ಅಂತ ನಾನು ಹೇಳೋದಿಲ್ಲ, ಅದರದ್ದು ತನ್ನದೇ ಆದ ಒಂದು ಚಾಲೆಂಜಸ್ ಅಂದರೆ ಉದ್ಯಮ ಅಂದರೆ ಕೆಲಸದ ಒಂದು ನಡುವೆ ಬರ್ತಕ್ಕಂತಹದ್ದು ಇದ್ದೇ ಇರುತ್ತೆ. ಮೊದಲನೇ ಹಂತದಲ್ಲಿ ಸಾಮಾನ್ಯವಾಗಿ ಮಿಕ್ಸ್ ಆಗಿ ಬರುವಂಥದ್ದು ಸಮಸ್ಯೆ ಇತ್ತು, ಎಲ್ಲ ಕಡೆ ಇದ್ದೇ ಇರುತ್ತೆ. ನಾವು ಅದನ್ನು ಜಾಗೃತಿ ಮೂಡಿಸಿ ಇವತ್ತು ಸುಮಾರೊಂದು 95 ತಾವು ನಂಬಲಿಕ್ಕೆ ಸಾಧ್ಯನ, ಈ ಗ್ರಾಮದ ಹಂತದಲ್ಲಿ 95% ಸೆಗ್ರಿಗೇಟ್ ಆಗಿ ಬರ್ತದೆ ಅಂತ ಹೇಳಿದರೆ ನಮ್ಮ ಸಿಟಿಯಲ್ಲಿ ಎಷ್ಟು ಮಟ್ಟದ ಬರಬೇಕು? ಹಾಗಾದರೆ ಇಲ್ಲೆಲ್ಲ ಕಲ್ತಿರೋರು ಸುಶಿಕ್ಷಿತರು, ಇವರು ಗ್ರಾಮದ ಹಂತದ ಜನರಿಗಿಂತಲೂ ಇವರು ಹೆಚ್ಚಿನ ಜವಾಬ್ದಾರಿ ಇದೆ. ಯಾಕೆಂತಂದರೆ ಅವ್ರಿಗೆ ಕಡೆ ಪಕ್ಷ ಹಸಿ ಕಸವನ್ನು ಗೊಬ್ಬರ ಮಾಡುವಷ್ಟಾದರೂ ಜಾಗ ಇದೆ, ಇವ್ರಿಗೆ ಅದೂ ಸಹ ಇಲ್ಲ. ಇವರೆಲ್ಲ ತ್ಯಾಜ್ಯವನ್ನು ಸಹ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬಹುದು. ಹಾಗಾಗಿ ನಾನು ಹೇಳೋದು ಆ ಸಮಸ್ಯೆ ಅನ್ನುವಂಥದ್ದು ಖಂಡಿತ ಇದೆ. ಅಂದರೆ ಮೊದಲನೇ ಹಂತದಲ್ಲಿ ಮಿಕ್ಸ್ ಆಗಿ ಬರುವಂಥದ್ದು ಅದು ಗ್ರಾಮದಲ್ಲಿ ಎಷ್ಟು ಯಶಸ್ವಿಯಾಗಿ ಎಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸಂಘ ಸಂಸ್ಥೆಗಳು ಅಂತ ಹೇಳಿದ್ರೆ ಇವತ್ತು ಅದು ವಿಲೇವಾರಿ ಇವತ್ತು ಮೂಲದಲ್ಲಿಯೇ ಕಸ ವಿಂಗಡಣೆ ಆಗಿ ಬರ್ತದೆ ಒಂದು. ಎರಡನೇದು ಇರುವಂತಹದ್ದು ನಮಗೆ ಈ ಇನರ್ಟ್ ವೇಸ್ಟ್ ಅಂತ ಇದೆ. ಉದಾಹರಣೆಗೆ ನಾನೊಂದು 100 kg ಕಸ ನನಗೆ ಬಂದರೆ ಒಣ ಕಸದ, ಅದರಲ್ಲೊಂದು 5-10% ಕಸ ಇದೆಯಲ್ಲ, ಅದನ್ನು ನಾವು ಏನೇ ಮಾಡಿದ್ರೂ ರೀಸೈಕಲ್ ಮಾಡಲಿಕ್ಕೆ ಆಗಲ್ಲ, ಅದು ಮರು ಉತ್ಪಾದನೆಗೊಳ್ಳದ ಕಸ. ಉದಾಹರಣೆಗೆ ರಸ್ತೆ ಕಸ ಗುಡಿಸ್ತೀವಿ, ಗುಡ್ಕಾ ಪ್ಯಾಕೆಟು, ಪ್ಯಾನ್ ಪ್ಯಾಕೆಟು, ಅದು ಇದು ಎಲ್ಲ ಕಸ ಎಲ್ಲ ಒಟ್ಟಾಗುತ್ತೆ. ಉದಾಹರಣೆಗೆ ಒಂದಷ್ಟು ಐಟಮ್ಸನ್ನು ವಿಭಾಗ ಮಾಡ್ತೀವಿ, ವಿಂಗಡ 30 ಬಗೆ ಮಾಡ್ತೀವಿ, ಒಂದಷ್ಟು ಯಾವ ಕ್ಯಾಟಗರಿಗೂ ಹೋಗುವುದಿಲ್ಲ, ಅಂಥದ್ದೊಂದು 5-10 kg ಬಂದೇ ಬರುತ್ತೆ. ಇದನ್ನು ನಿರ್ವಹಣೆ ಮಾಡೋದು ಹೇಗೆ ಅನ್ನುವಂಥದ್ದು ಚಾಲೆಂಜ್ ನಮಗೆ. ಅದನ್ನು ನಾವು ಎಲ್ಲಾದರೂ ಹೋಗಿ ಡಂಪ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಜಾಗಗಳಿರೋದಿಲ್ಲ. ಇಂತಹ ಚಾಲೆಂಜ್ ನಮ್ಮ ಮುಂದೆ ಇದೆ. ಇದಲ್ದೇ ಜನರಿಗೆ ನಿರಂತರವಾದಂತಹ ಜಾಗೃತಿ ಮೂಡಿಸ್ತಾನೇ ಇರಬೇಕು. ಯಾಕೆಂದರೆ ಇದು ಒಂದು ದಿನದ ಕತೆ ಅಲ್ಲ, ಇದು ಪ್ರತಿನಿತ್ಯವೂ ಜೀವನದ ಉದ್ದಕ್ಕೂ ಇರುವಂತಹ ಸಮಸ್ಯೆ ಚಾಲೆಂಜ್ ಇದು. ಹಾಗಾಗಿ ಇದೆಲ್ಲವೂ ಪರಿಹಾರ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳುವಂಥ ನಿರಾಶಾವಾದವಲ್ಲ, ಖಂಡಿತವಾಗಿಯೂ ಜನ ಸ್ಪಂದಿಸ್ತಾರೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಮತ್ತು ಆ ದಕ್ಷಿಣ ಕನ್ನಡದ ಘಟಕ ಮತ್ತು ಉಡುಪಿಯ ಘಟಕ ಎರಡೂ ಸಹ ಅದಕ್ಕೆ ಸಾಕ್ಷಿ. ಯಾಕೆಂದರೆ ಜನರ ಸ್ಪಂದನೆ ಅಲ್ಲಿ ಸಿಗ್ತಾ ಇದೆ. ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಆಗದ ಅಂತ ಹೇಳಿದರೆ ಉದಾಹರಣೆಗೆ ಪ್ಲಾಸ್ಟಿಕ್ನ ತ್ಯಾಜ್ಯಗಳು ಇದ್ದಾವ ಹೇಗೆ? ಖಂಡಿತ ಇದೆ ಸರ್. ನೋಡಿ, ಸುಮಾರು ಒಂದು 100 ಕೆಜಿ ಅಂತ ನೀವು ನೋಡಿ, ಉಡುಪಿಯಲ್ಲಿ ಪ್ರತಿನಿತ್ಯ 5 ಟನ್ ಕಸ ನಿರ್ವಹಣೆ ಆಗ್ತದೆ. ನಿತ್ಯ 5-7 ಟನ್, ತಿಂಗಳಿಗೆ ಸುಮಾರು 100-120 ಟನ್ ತ್ಯಾಜ್ಯ ನಿರ್ವಹಣೆ ಆಗ್ತದೆ. ಒಣಕಸ, ಎಲ್ಲವೂ ಒಣಕಸ. ಅದರಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, 55 ಟನ್ನಷ್ಟು ನಮಗೆ ಪ್ಲಾಸ್ಟಿಕ್, ಮಲ್ಟಿ ಲೇಯರ್ ಪ್ಲಾಸ್ಟಿಕ್ ಅಂತ ಸಿಗುತ್ತೆ. ಈ ಮಲ್ಟಿ ಲೇಯರ್ ಪ್ಲಾಸ್ಟಿಕ್ ಏನು ಅಂತ ಹೇಳಿದ್ರೆ, ಕುರ್ಕುರೆ ಪ್ಯಾಕೆಟು, ಲೇಸ್ ಪ್ಯಾಕೆಟು ಅಥವಾ ಬಿಸ್ಕೆಟ್ಸ್ ಪ್ಯಾಕೆಟ್ಸು, ಚಿಪ್ಸ್ ಪ್ಯಾಕೆಟ್ಸು, ಇಂಥ ಪ್ಯಾಕಿಂಗ್ ಐಟಮ್ಸ್. ಒಳಗಡೆ ಪಳಪಳ ಅಂತ ಸಿಲ್ವರ್ ಇರುತ್ತೆ, ಮೇಲ್ಗಡೆ ಅದರದ್ದು ಅಕ್ಷರಗಳು, ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಅಂತಹ ಪ್ಲಾಸ್ಟಿಕ್ ಇದೇ ನಮಗೆ 55 ಟನ್ನಷ್ಟು ನಮಗೆ ಸಿಗುತ್ತೆ. ಇದನ್ನು ನಾವು ಏನು ಅಂದರೆ, ಉದಾಹರಣೆಗೆ ನಮ್ಮ ಸರ್ಕಾರ ಹೇಳುತ್ತೆ ಅದನ್ನು ರಸ್ತೆಗೆ ಉಪಯೋಗಿಸಿ ಅಂತ ಹೇಳ್ತಾರೆ, ಆದರೆ ಅದನ್ನು ಯಶಸ್ವಿಯಾಗಿ ಇವತ್ತು ಆಗ್ತಾ ಇಲ್ಲ. ಅಂದರೆ ಅಷ್ಟು ಪ್ರಮಾಣದ ಡಿಮಾಂಡ್ ಇಲ್ಲ, ತೊಗೊಂಡು ಹೋಗೋರು ಯಾರು ಇಲ್ಲ, ಕಾಂಟ್ರಾಕ್ಟರ್ಸ್ ಬಂದು ತಗೊಂಡು ಹೋಗೋದಿಲ್ಲ. ಏನು ಮಾಡೋದು ಅದನ್ನ ಅಂತ ಹೇಳಿದಾಗ, ಅದಕ್ಕೆ ಉತ್ತರವಾಗಿ ಇವತ್ತು ನಾವು ಸಿಮೆಂಟ್ ಫ್ಯಾಕ್ಟ್ರಿಗಳ ಜೊತೆಗೆ ಒಂದು ಒಪ್ಪಂದ ಮಾಡಿದ್ದೇವೆ ಸರ್, ನಮ್ಮ ಸಂಸ್ಥೆ ಕಡೆಯಿಂದ. ಸೊ ಯಾವ ತ್ಯಾಜ್ಯವೂ ಸಹ ನಮ್ಮ ಲ್ಯಾಂಡ್ ಫಿಲ್ಲಿಗೆ ಹೋಗಿ ಭೂಮಿಗೆ ಹೋಗಿ ಸೇರಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವಷ್ಟು ಇದನ್ನು ಸಿಮೆಂಟ್ ಫ್ಯಾಕ್ಟ್ರಿ ಜೊತೆಗೆ ಟೈ ಅಪ್ ಮಾಡಿ ಆ ಮಲ್ಟಿಲೇಯರ್ ಪ್ಲಾಸ್ಟಿಕ್ ಏನುಂಟು, ಮರುತ್ಪಾದನೆಗೊಳ್ಳದ ಪ್ಲಾಸ್ಟಿಕ್ ಏನಿದೆ, ಅವೆಲ್ಲವನ್ನು ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗಿ, ಸಿಮೆಂಟ್ ಫ್ಯಾಕ್ಟ್ರಿಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಅದು ಆಲ್ಟರ್ನೇಟಿವ್ ಫ್ಯೂಯಲ್, ಅಂದರೆ ಬದಲಿ ಇಂಧನವಾಗಿ ಅದನ್ನು ಉಪಯೋಗಿಸ್ತಾರೆ. ಉದಾಹರಣೆಗೆ, ನಾನು ಕೋಲನ್ನು, ಕಲ್ಲಿದ್ದಲನ್ನು ನಾನು ಒಂದು ಲೈಮ್ ಸ್ಟೋನಿಗೆ ಬರ್ನ್ ಮಾಡಲಿಕ್ಕೆ ನಾನು ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ, ಅದರ ಬದಲಿಗೆ ನಾವು ಇದನ್ನು ಮಲ್ಟಿಲೇಯರ್ ಪ್ಲಾಸ್ಟಿಕ್ ಆಗಿರ್ತಕ್ಕಂತಹ MLP ಅಥವಾ ಮರು ಉತ್ಪಾದನೆಗೊಳ್ಳದ ಪ್ಲಾಸ್ಟಿಕ್ ಏನಿದೆ ಅದನ್ನು ಆಲ್ಟರ್ನೇಟಿವ್ ಫ್ಯೂಯಲ್ ಅಂದರೆ ಬದಲಿ ಇಂಧನವಾಗಿ ಉಪಯೋಗಿಸ್ತಾರೆ ಅದನ್ನು. ಸೊ ಈ ಇದ್ರ ಮುಖಾಂತರ ಏನಾಗಿದೆ ಅಂತ ಹೇಳಿದ್ರೆ, ನಮಗೆಲ್ಲವೂ ಭೂಮಿಗೆ ಹೋಗಿ ಬೀಳುವಂಥದ್ದೆಲ್ಲ ಇವತ್ತು ಬದಲಿ ಇಂಧನವಾಗಿ ಇವತ್ತು ಆಗ್ತಾ ಇದೆ. ಆದರೆ ಅದರ ವೆಚ್ಚ ನಮ್ಮ ಮೇಲಿದೆ ಸರ್. ಯಾಕೆಂತ ಹೇಳಿದ್ರೆ, ಇದಕ್ಕೆ ಮೌಲ್ಯ ಇಲ್ಲ. ನಾವು ಪ್ರತಿ ಒಂದು ಲಾರಿಯಲ್ಲಿ ನಾವು ಒಂದು 15-18 ಟನ್ ಕಸವನ್ನು, ಅಂದರೆ ಈ ಮರು ಉತ್ಪಾದನೆಗೊಳ್ಳದ ಮಲ್ಟಿಲೇಯರ್ ಪ್ಲಾಸ್ಟಿಕ್ಕನ್ನು ನಾವು ತುಂಬಿಸಿ ಕಳಿಸ್ಬೋದು. ಸೊ ಪ್ರತಿ ತಿಂಗಳು ಸುಮಾರು 4-5 ಟ್ರಿಪ್ ನಾವು ಕಳಿಸ್ಬೇಕು. ಅದರ ಖರ್ಚು 40-45 ಸಾವಿರ ಒಂದೊಂದು ಟ್ರಿಪ್ಪಿಗೆ ಬರ್ತದೆ. ಸೊ ಅದ್ರ ಖರ್ಚನ್ನು ನಾವೇ ನಿರ್ವಹಣೆ ಮಾಡಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ನಾವು ಲ್ಯಾಂಡನ್ನು ಕೇಳಬೇಕು, ಲ್ಯಾಂಡ್ ಯಾರ ಹತ್ರನೂ ಇಲ್ಲ, ಎಲ್ಲಿ ಹೋಗಿ ಸುರಿಯೋದು ಹಾಗಾದರೆ 55 ಟನ್ ಕಸವನ್ನು. ಹಾಗಾಗಿ ಇಂತಹ ಒಂದು ಚಾಲೆಂಜನ್ನು, ಇಂತಹ ಒಂದು ಸಮಸ್ಯೆಯೂ ನಮಗೆ ಇದೆ. ಆದರೆ ಅದನ್ನು ಒಂದು ಅಲ್ಲಲ್ಲಿ ಅದನ್ನು, ಯಾಕೆಂದರೆ ನಮ್ಮ ಉದ್ದೇಶ ಸಮಾಜೋದ್ಯಮದ ಉದ್ದೇಶ ಲಾಭ ಮಾಡುವುದಲ್ಲ. ಯಾಕೆಂದರೆ ಸಮಾಜೋದ್ಯಮದ ಉದ್ದೇಶ ಇರುವಂಥದ್ದು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥದ್ದು. ಹಾಗಾಗಿ ಲಾಭ ನಷ್ಟ ಅನ್ನೋದಕ್ಕಿಂತಲೂ ಅಲ್ಲಿ ಒಂದು ವೈಜ್ಞಾನಿಕವಾಗಿ ನಾವು ನಿರ್ವಹಣೆಯನ್ನು ಮಾಡ್ತಾ ಇದ್ದೇವಾ, ನಾನು ಎಷ್ಟು ಇಂಪ್ಯಾಕ್ಟನ್ನು ಮಾಡಿದೆ, ಎಷ್ಟು ಕಸ ನಮ್ಮಿಂದ ಬಂತು, ಎಷ್ಟು ವೈಜ್ಞಾನಿಕವಾಗಿ ನಾನು ಅದನ್ನು ನಿರ್ವಹಣೆ ಮಾಡಿದೆ ಅನ್ನುವಂಥದ್ದು ಮುಖ್ಯ ಆಗಿರೋದ್ರಿಂದ ಒಂದಷ್ಟು ಖರ್ಚು ವೆಚ್ಚಗಳು ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಒಂದು ಪ್ರಕೃತಿಗೆ ಒಂದು ನಮ್ಮದೇ ಆದಂಥ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಆಯ್ತಲ್ಲ ಅನ್ನುವಂಥ ಸಾರ್ಥಕ್ಯತೆಯೂ ಉಂಟು ಸರ್. ಈಗ ಇಂತಹ ಸ್ಟಾರ್ಟಪ್ಗಳು ಹೊಸದಾಗಿ ಪ್ರಾರಂಭ ಮಾಡಬಹುದಾ ಯಾರಾದರೂ ಕೂಡ, ಅಥವಾ ಮಾಡಲಿಕ್ಕೆ ಅವರಿಗೆ ಏನು ತೊಂದರೆಗಳು ಬರಬಹುದು? ಖಂಡಿತ ಮಾಡಬಹುದು ಸರ್. ಉದಾಹರಣೆಗೆ, ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ವಿಸ್ತಾರವಾದಂತಹ ಒಂದು ಕ್ಷೇತ್ರ. ಇದು ಎಷ್ಟು ನಮ್ಮ ನಾಗರಿಕ ಜನಾಂಗ ಇರುವ ತನಕ ಕಸ ಇದ್ದದ್ದೇ. ಹಾಗಾಗಿ ಈ ಕಸದ ಕುರಿತಾಗಿ, ಕಸವನ್ನು, ತ್ಯಾಜ್ಯವನ್ನು ನಾವು ಸಂಪನ್ಮೂಲವಾಗಿ ಮಾಡುವ ನಿಟ್ಟಿನಲ್ಲಿ ನೂರಾರು ನವೋದ್ಯಮಗಳು ಅಥವಾ ಸಮಾಜೋದ್ಯಮಗಳು, ಸ್ಟಾರ್ಟಪ್ ಅಥವಾ ಸೋಷಿಯಲ್ ಆಂಟ್ರಪ್ರಿನರ್ಸ್ಗಳು ಇವೆಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಅವ್ರು ಬರಬೇಕು ಕೂಡ ಬೇರೆ ಬೇರೆ ಹಂತಗಳು. ಉದಾಹರಣೆಗೆ, ಥರ್ಮೋಕೋಲ್ನ ರೀಸೈಕಲ್ ಮಾಡುವಂತಹದ್ದಕ್ಕೆ ಏನು ಮಾಡ್ಬೋದು? ಈ ಮಲ್ಟಿಲೇಯರ್ ಪ್ಲಾಸ್ಟಿಕ್ ಇವತ್ತು ಅದು ಆಗ್ತಾ ಇಲ್ಲ. ಅದರ ಕುರಿತಾಗಿ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಏನಾದರೂ ಒಂದು ಅವ್ರ ಪ್ರಾಜೆಕ್ಟನ್ನು ತೆಗೆದುಕೊಂಡು ಮಾಡೋದೇ ಆದರೆ ಒಂದು ದೊಡ್ಡ ಒಂದು ಚೇಂಜ್ ಮೇಕರ್ ಅಥವಾ ರೆವಲ್ಯೂಷನರಿ ಐಡಿಯಾಸ್ ಕೊಟ್ಟಾಗೆ ಆಗ್ತದೆ. ತನ್ಮೂಲಕ ಒಂದು ದೊಡ್ಡ ಉದ್ಯಮವನ್ನು ಅವ್ರು ನಿರ್ಮಾಣ ಮಾಡ್ಬೋದು. ಈ ನಿಟ್ಟಿನಲ್ಲಿ ಮಕ್ಕಳು ಆಲೋಚನೆ ಮಾಡಬೇಕು. ಉದಾಹರಣೆಗೆ, ಸ್ಯಾನಿಟರಿ ಪ್ಯಾಡ್ಸು ಮತ್ತು ಡೈಪರ್ಸ್ಗಳೆಲ್ಲ ಇದೆ. ಸೊ ಇದು ತುಂಬ ದೊಡ್ಡ ಚಾಲೆಂಜ್ ನಮಗೆ. ಮಕ್ಕಳ ಡೈಪರ್ಸ್ಗಳನ್ನು ಹೇಗೆ ರೀಸೈಕಲ್ ಮಾಡುವಂಥದ್ದು, ಅಥವಾ ತಾಯಂದ್ರ ಒಂದು ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಹೇಗೆ ರೀಸೈಕಲ್ ಮಾಡೋದು, ಇದ್ರ ಕುರಿತಾಗಿ ಏನು ಆಲೋಚನೆ ಮಾಡ್ಬೋದು? ನೋಡಿ, ಒಂದು ಸಂಸ್ಥೆ ಆ ಸ್ಯಾನಿಟರಿ ಪ್ಯಾಡನ್ನು ಒಂದು ರೀಸೈಕಲ್ ಮಾಡಿ, ಮರು ಉತ್ಪಾದನೆಗೊಳಿಸಿ ಪೇಪರ್ ಆಗಿ ಮಾಡುವಂತಹದ್ದು ಒಂದು ಕಂಡುಹಿಡ್ಕೊಂಡಿದ್ದಾರೆ. ಹಾಗೆ ಇವತ್ತು ಯುವಕರಿಗೆ ಒಂದು ದೊಡ್ಡ ಅವಕಾಶ ತೆರೆದಿಟ್ಕೊಂಡಿದೆ ತ್ಯಾಜ್ಯ ನಿರ್ವಹಣಾ ಕ್ಷೇತ್ರದಲ್ಲಿ. ಅವರು ಮುಂದೆ ಬರಬೇಕು, ಮುಂದೆ ಬಂದು ನಮ್ಮಂಥ ಸಂಸ್ಥೆಗಳು ಯಾರ್ದವ್ರ ಜೊತೆ ಜೋಡಿಸ್ಕೊಂಡು ಒಂದು ತಿಂಗಳು, ಒಂದು ವಾರದ ಇಂಟರ್ನ್ಶಿಪ್ಪನ್ನು ಅವರು ಮಾಡಿ, ನಮ್ಮ ಸಂಸ್ಥೆಗಳಿಗೆಲ್ಲ ಸಂದರ್ಶನ ಮಾಡಿ, ಏನೆಲ್ಲ ಚಾಲೆಂಜಸ್ ಇದೆ, ಅಲ್ಲಿ ಯಾವ್ಯಾವ ರೀತಿಯ ಉದ್ಯಮಗಳನ್ನು ನಾನು ಹೊಸದಾಗಿ ಪ್ರಾರಂಭ ಮಾಡ್ಬೋದು ಅನ್ನುವಂಥದ್ದು ಆಲೋಚನೆ ಮಾಡಿದರೆ, ಖಂಡಿತವಾಗಿಯೂ ಈ ಸ್ಟಾರ್ಟಪ್ಸ್ಗಳಿಗೆ ಸಾಕಷ್ಟು ಸರ್ಕಾರದ ಸಹಕಾರ ಮತ್ತು ಟ್ರೈನಿಂಗಿನ ವ್ಯವಸ್ಥೆ ಇದೆ ಸರ್. ಈಗ ಕೆಲವು ಗ್ರಾಮಗಳು ಈ ಎರಡು ಉಡುಪಿಯಲ್ಲಿರುವಂತಹ ಅಥವಾ ಕಾರ್ಕಳದ ಹತ್ತಿರ ಇರುವಂತಹ ನಿಟ್ಟೆಯಲ್ಲಿ ಮತ್ತು ಇಲ್ಲಿಯ ಎಡಪದುವಿನಲ್ಲಿ ತೆಂಕಡಪದುವಿನಲ್ಲಿ ಈ ಎರಡು ಕಡೆಗೆ ನೀವು ಮಾಡಿದ್ದೀರಿ ಅಂತ ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಇದು ಹೆಚ್ಚು ಕಡೆಗೆ ಒಂದು ವಿಸ್ತರಣೆ ಆಗುವಂತಹ ಅವಕಾಶಗಳಿದ್ದವ? ಹೌದು, ಖಂಡಿತ. ಕರ್ನಾಟಕ ಸರ್ಕಾರದ ಆಲೋಚನೆ ಏನು ಅಂತ ಹೇಳಿದ್ರೆ, ಇದರ ನಾಲ್ಕು ಘಟಕಗಳನ್ನ ಈ ತರ ನಿರ್ಮಾಣ ಮಾಡಬೇಕು ಅಂತ. ಇದು ದೊಡ್ಡ ದೊಡ್ಡ ಪ್ರತಿನಿತ್ಯ 10 ಟನ್ ನಿರ್ವಹಣೆ ಮಾಡ್ತಕ್ಕಂಥ ಘಟಕ. ಒಂದೊಂದು ಘಟಕ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವನ್ನು ಮಾಡಿ ಟೆಂಡರ್ ಅನ್ನು ಕರೆದು ಟೆಂಡರ್ ಪ್ರಕ್ರಿಯೆಯಲ್ಲಿ ಇದನ್ನು ಕೊಡುವಂತಹ ವ್ಯವಸ್ಥೆ. ಅದೇ ರೀತಿ ಚಿಕ್ಕ ಘಟಕಗಳು ಬರ್ತಾ ಇದೆ ಸರ್. ಪ್ರತಿನಿತ್ಯ 1-1 ಟನ್ ನಿರ್ವಹಣೆ ಮಾಡುವಂತಹ ಘಟಕಗಳು ಸಹ ಇವತ್ತು ಒಂದು 4-5 ಗ್ರಾಮ ಪಂಚಾಯತಿಗಳನ್ನು ಒಟ್ಟು ಮಾಡಿ ಒಂದು ಮಿನಿ MRF ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾಡುವಂತಹದ್ದು ಆಲೋಚನೆಗಳು ಬರ್ತಾ ಇದೆ. ದೊಡ್ಡ ಘಟಕಗಳಿಗೆ ಅಂದರೆ ಈಗ ನಿಟ್ಟೆಯ MRF ಮತ್ತು ತೆಂಕದ MRF ಏನಿದೆ, ಅದೇ ರೀತಿ 4 ರಾಜ್ಯದಲ್ಲಿ 4 ಬರಬೇಕು ಅನ್ನುವಂಥದ್ದು. ಮೊದಲನೇದು ಉಡುಪಿ, ಎರಡನೇದು ದಕ್ಷಿಣ ಕನ್ನಡ, ಮೂರನೇದು ರಾಮನಗರ, ನಾಲ್ಕನೇದು ಬಳ್ಳಾರಿ. ಈ 4 ಜಿಲ್ಲೆಗಳಲ್ಲಿ ಬಂದು ಅಲ್ಲಿ ಅದು ಯಶಸ್ವಿಯಾಗಬೇಕು ಅನ್ನೋದು. ಈಗ ಮೊದಲನೇದು ಯಶಸ್ವಿಯಾಗಿದೆ, 2 ವರ್ಷ ಆಗ್ತಾ ಬಂತು. ಈಗ ಎರಡನೆಯ ಯೋಜನೆ ಲೋಕಾರ್ಪಣೆಗೊಂಡಿದೆ ಮತ್ತು ಮಾರ್ಚ್ನಿಂದ ಪ್ರಾರಂಭ ಆಗಲಿಕ್ಕಿದೆ. ಮತ್ತು ಇನ್ನೂ 2 ಘಟಕ ಸದ್ಯದಲ್ಲಿಯೇ ಬರುತ್ತೆ. ಅದರ ಒಂದು ಪ್ರಕ್ರಿಯೆ ಸರ್ಕಾರಿಕ ಏನೇನು ಅನುಮೋದನೆಗಳಿದೆಯೋ ಅದೆಲ್ಲ ಸಮಯ ಹಿಡಿಯುತ್ತೆ. ಅಂತಹ ಘಟಕಗಳು ಪ್ರತಿ ತಾಲೂಕಿನಲ್ಲಿ ಆಗಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಎಲ್ಲರದ್ದು. ಆಗ ಏನಾಗುತ್ತೆ, ಗ್ರಾಮದ ಹಂತದ ಕಸ ಎಲ್ಲೂ ಹೋಗ್ದೇವೆ, ಎಲ್ಲವೂ ವೈಜ್ಞಾನಿಕವಾಗಿ ನಿರ್ವಹಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಮತ್ತು ಮುಂದೆ ಬರುವಂತಹ ಆಸಕ್ತರಿಗೆ ಸಹಕಾರವನ್ನು ಕೊಡ್ತಾ ಇದೆ ಸರ್. ಒಳ್ಳೆಯದು ರಂಜನ್ ಬೆಳ್ಳಪ್ಪಾಡಿಯವರೇ. ಮುಖ್ಯವಾಗಿ ಈ ನಿಮ್ಮ ಒಂದು ಸೋಷಲ್ ಅಂಟರ್ಪ್ರಿನರ್ ಅಂಥೇಳಿ ನೀವೇನು ಕರಿದ್ದೀರಿ ಸ್ಟಾರ್ಟಪ್, ಇದರ ಒಂದು ಮುಖ್ಯ ಉದ್ದೇಶಗಳು, ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಕಸವನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ತ್ಯಾಜ್ಯ ನಿರ್ವಹಣೆ ಕುರಿತು ರಾಮಕೃಷ್ಣ ಮಿಷನ್ನ ಸಂಯೋಜಕರಾದ ರಂಜನ್ ಬೆಳ್ಳರ್ಪಾಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು PS ಸೂರ್ಯನಾರಾಯಣ ಭಟ್. ಏನು, ನನಗೆ ಮನೆಯಲ್ಲೇ ಕುತ್ಕೊಂಡು ಚಿನ್ನದ ಸಾಲ ಪಡಿಬೋದಾ? ಅದು ನನ್ನ ದಿನ ವೇಸ್ಟ್ ಮಾಡ್ದಲೇ. ಹೌದು, ಮಣಪ್ಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸೇವೆಯು ಸುಲಭವಾದ 3 ಸ್ಟೆಪ್ಸ್ ಮೂಲಕ ನಿಮ್ಮ ಮನೆಯಿಂದ ಚಿನ್ನದ ಸಾಲವನ್ನು ಪಡೆಯಲು ಸಹಾಯ ಮಾಡುತ್ತೆ. ನಿಮ್ಮ ಡೋರ್ ಸ್ಟೆಪ್ ಲೋನ್ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಿ. ನಿಮ್ಮ ಅನುಕೂಲಕ್ಕಾಗಿ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸಾಲದ ಸೇವೆಯನ್ನು ನಿಗದಿಪಡಿಸಿ. ನಮ್ಮ ಕಾರ್ಯನಿರ್ವಾಹಕರು ನಿಮ್ಮ ಮನೆಗೆ ಬರುತ್ತಾರೆ, ನಿಮ್ಮ ಚಿನ್ನವನ್ನು ಮೌಲ್ಯಮಾಪನೆ ಮಾಡುತ್ತಾರೆ ಮತ್ತು ಹಣವನ್ನು ತಕ್ಷಣವೇ ನಿಮ್ಮ ಖಾತೆಗೆ ಜಮಾ ಮಾಡುತ್ತಾರೆ. ಮಣಪ್ಪುರಂ ಗೋಲ್ಡ್ ಲೋನ್ ಬದುಕು ಈಗ ಸುಲಭ. ಕಾಲ್ 1-800-420-2233. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇದರ ಇಂದಿನ ಕೆಲವು ಉದಾಹರಣೆಗಳು. ಹಳೆ ಅಡಕೆ ಕ್ವಿಂಟಾಲ್ಗೆ 31,000-45,000 ರೂಪಾಯಿಗಳು, ಹೊಸ ಅಡಕೆ 30,500-33,500, ಕೋಕಾ 26,000-28,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 7,500-10,000, ತೆಂಗಿನಕಾಯಿ 1ನೇ ವರ್ಗ 1,000-20,000-26,000, ಎರಡನೇ ವರ್ಗ 18,000-22,000, ಸ್ಥಳೀಯ ಅಕ್ಕಿ ಕ್ವಿಂಟಾಲಿಗೆ 4,350-5,250, ಕಟ್ಟ ಸಾಂಬಾರ್ 3,800-4,200, IR8 3,450-4,250, ಭತ್ತ ಆಮದು 2,450-2,800, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,000-4,800, ಕೆಂಪು 4,200-4,600, ಕಪ್ಪು 4,250-4,900, ಮೆಣಸು 19,000-30,000, ಕಾಳುಮೆಣಸು 13,000-63,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,000-4,800, ಕದಳಿ 6,000-7,000, ಗಾಳಿ 4,500-6,000, ನೇಂದ್ರ ಬಾಳೆಗೆ 5,500-6,500 ರೂಪಾಯಿಗಳ ಧಾರಣೆ ಇದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇದರ ಇಂದಿನ ಕೆಲವು ಉದಾಹರಣೆಗಳನ್ನು ಕೇಳಿದಿರಿ. ಈಗ SS ಜಾನಕಿ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ.